ಪ್ರಗತಿಪರ ಅನ್ನೋದಷ್ಟೇ ಅಲ್ಲ, ಆವಿಷ್ಕಾರಿ ರೈತರಾಗಿರುವಂತಹ ಗುರುಪಾದಪ್ಪ ಧುಳಪ್ಪ ಫತಾಟೆ ಅವರು ನಮ್ಮ ಜೊತೆಗಿದ್ದಾರೆ. ಗುರುಪಾದಪ್ಪ ಫತಾಟೆ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಗುರುಪಾದಪ್ಪ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಸಾಕಷ್ಟು ಅನುಭವ ಅವ್ರ ಕಡೆ ಇದೆ. ಸುಮಾರು 10-12 ವರ್ಷಗಳಿಂದ ಪಿ ಯು ಸಿ ಮುಗಿದ ನಂತರ ಅವರು ಕೃಷಿಗೆ ಬಂದಂಥವ್ರು. 10-12 ವರ್ಷ ಅವರು ತಮ್ಮ ತೋಟದೊಳಗೆ ದುಡಿದಿದ್ದಾರೆ. 25 ಎಕರೆ ಜಮೀನೊಳಗೆ ಒಂದು ದೊಡ್ಡ ಪಾಠಶಾಲೆಯನ್ನೇ ಅವರು ಅಲ್ಲಿ ಶುರು ಮಾಡಿದ್ದಾರೆ ಅಂತ ಹೇಳ್ಬಹುದು. ನಮ್ಮ ರೈತರಿಗೆ ಬಹಳ ಅದ್ಭುತವಾದಂತಹ ಪಾಠಗಳನ್ನ ಕಲಿಯೋದಕ್ಕೆ ಅಲ್ಲಿ ಸಾಧ್ಯ ಅದ. ವಿಶೇಷವಾಗಿ ಮಳೆ ನೀರನ್ನ ನಾವು ಯಾವ ರೀತಿ ಹಿಡ್ಕೊಂಡಿಡಬೇಕು ಅನ್ನೋದ್ರ ಬಗ್ಗೆ ಅವರ ಪ್ರಯತ್ನ ಬಹಳ ದೊಡ್ಡದಿದೆ. ಕೃಷಿ ಹೊಂಡ ಮಾಡಿಕೊಂಡಿದ್ದಾರೆ, ಅದರ ಜೊತೆಗೆ 25 ಎಕರೆ ಸಂಪೂರ್ಣವಾಗಿ ನೀರಾವರಿ ಮಾಡ್ತಾ ಇರುವಂತಹದ್ದು. ದ್ರಾಕ್ಷಿ, ಕಬ್ಬು, ಬಾಳೆ ಮತ್ತು ವಿಶೇಷವಾಗಿ ತರಕಾರಿಗಳನ್ನು ಅವರು ಬೆಳೆದು ಇವತ್ತು ರೈತರು ಯಾವ ರೀತಿ ತಮ್ಮ ಪ್ರಯೋಗಶೀಲ ಗುಣಧರ್ಮಗಳಿಂದ ಒಂದು ಒಳ್ಳೆಯ ಆದಾಯವನ್ನು ಪಡೀಬಹುದು ಮತ್ತು ಸುಸ್ಥಿರವಾದಂತಹ ಒಂದು ಬದುಕನ್ನು ರೂಪಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಅವರ ಅನುಭವಗಳನ್ನ ಕೇಳಿದ್ರೆ ತಮಗೆ ಮಾರ್ಗದರ್ಶಿ ಆಗ್ತಾವ ಅಂತ ಹೇಳಿ ನಮಗೆ ಅನಿಸ್ತದ. ಗುರುಪಾದಪ್ಪ ಪತಾಟೆ ಅವರೇ, ತಮ್ಮ ಅನುಭವಗಳನ್ನ ನಮ್ಮ ಎಲ್ಲ ರೈತರ ಜೊತೆ ಹಂಚಿಕೊಳ್ಬೇಕು. ನನ್ನ ಹೆಸರು ಗುರುಪಾದಪ್ಪ ಅಂತ ಹೇಳಿ ಸರ. ನಾನು ಹುಟ್ಟೂರು ಮಾಶಾಳ, ತಾಲೂಕಾ ಅಫಜಲ್ಪುರ, ಇದೇ ಕಲಬುರಗಿ ಜಿಲ್ಲೆ. ನಾನು ಪಿ ಯು ಸಿ ಮುಗಿದ ಬಳಿಕ ಯಾಕೋ ಓದಿನಲ್ಲಿ ಅಷ್ಟೊಂದು ನನಗೆ ಇದು ಆಗಲಿಲ್ಲ. ಮರಳಿ ಊರಿಗೆ ಬಂದು ನಾನು ಕೃಷಿ ಸ್ಟಾರ್ಟ್ ಮಾಡಿದ್ರೆ ರೀ. ಮೊದಲ ತಂದೆಯವ್ರ ಕಾಲಕ್ಕೆ ಅವ್ರ ಕೈಯಾಗ ನಾನು ಪಳಗದೆ. ಅಲ್ಲಿದ್ದು ಸರಿ ತಪ್ಪುಗಳನ್ನ ಸ್ವಲ್ಪ ಹಂಗೆ ನೋಡ್ಕೊತು ಯಾಕೋ ನನಗೆ ಕೆಲವೊಂದು ತಪ್ಪುಗಳು ಅನಿಸ್ತೀವಿ, ಕೆಲವೊಂದು ಸರಿಗಳು ಅನಿಸ್ತೀವಿ. ಆದ್ರೂ ಒಂದು ಹೇಳಕ್ ಬಯಸ್ತೀನಿ ಸರ, ನಾವೀಗ ಎಷ್ಟೇ ಮಾಡಿದ್ರು ನಮ್ಮ ಪೂರ್ವಜರು ಏನು ನಮಗೆ ಈ ಕೃಷಿಯ ಕೌಶಲ್ಯತೆ ಏನು ಕಳಿಸ್ಕೊಟ್ರ ಅದು ಬಹಳ ಚಲೋ ಕಲಿಸ್ಕೊಟ್ರ ಸರ. ಅದನ್ನ ಒಂಚೂರು ನಾವೇನದ ಅಪ್ಡೇಟ್ ಮಾಡ್ಕೊತ ಬಂದಿದ್ದೇವೆ ಅಷ್ಟೇ. ಕೆಲವೊಂದು ಎಲ್ಲಿಲ್ಲ ಅಲ್ಲಿ ಸರಿ ಮಾಡೋದು, ಕರೆಕ್ಷನ್ ಅತ್ತೇವಲ್ಲ ಸರ, ಆ ತರ ಅಷ್ಟೇ. ಅಂದ್ರೆ ಮೂಲ ಕೃಷಿ ತತ್ವಗಳನ್ನು ನಾವು ಅವರಿಂದ ಕಲಿಬೇಕು. ಕಲಿಬೇಕು. ನಮ್ಮ ಪೂರ್ವಜರ ಕೃಷಿ ಬಹಳ ಮುಖ್ಯ ಅದರಿ ನಮಗ್ ಏನ್ರಿ. ಅದ್ರ ಜೊತೆ ಸ್ವಲ್ಪ ವಿಜ್ಞಾನದ ಸಿಂಚನ ಸರ್, ಈ ತರ ಮಾಡ್ಕೊಂಡು ಬಂದೇವ್. ಬಟ್ ಏನ್ ಬರ್ತಕ್ಕಂತ ಏನ್ ಜಾಗತಿಕ ಬದಲಾವಣೆದಾಗ ಅದು ಒಂದು ಕಾದಿ ಮಾತಲ್ಲ ಸರ್. ಮೊದಲ ಕಲ್ತಾವ ನೌಕರಿಗೆ ಹೋಗ್ಬೇಕು, ಮನೆಗ್ ದಡ್ಡ ಇದ್ದ ಒಕ್ಕಲ್ತನ ಬರ್ಬೇಕಂತ ಇಲ್ಲ ಸರ್. ಈಗ ಕಲ್ತವನೇ ಒಕ್ಕಲ್ತನ ಬರ್ಬೇಕ್ರಿ. ಏನ್ ದಡ್ಡಿದ್ದವನಿಗೆ ನೌಕರಿ ನಡೀತದಲ್ಲ ಗೊತ್ತಿಲ್ಲ, ಬಟ್ ಕಲ್ತವನೇ ಒಕ್ಕಲ್ತನ ಮಾಡ್ಬೇಕನ್ನಂತದಂತ ಇದು ಶತ ಸರ್. ಈಗ ಯಾಕ ಸ್ಮಾರ್ಟ್ ಫಾರ್ಮಿಂಗ್ ಬಿಡ್ತದ ಸರ್. ಈಗ ಕೃಷಿ ವೆಚ್ಚಗಳು ಬಹಳ ಇದು ಆಗ್ಯಾವ, ಬಹಳ ಜಾಣತನದಿಂದ ಕೃಷಿ ಮಾಡ್ಬೇಕು. ಇನ್ನೊಂದ್ ಸರ, ಈಗ ನಾನು ಮೊದಲು ಹೇಳಕ್ ಬಯಸ್ಬೇಕಂದ್ರ ಮಳೆ ಇಲ್ಲ, ಮಳೆ ಇಲ್ಲ, ನೀರಿಲ್ಲ, ನಾ ನೀರಿದ್ರೆ ಹಂಗ್ ಮಾಡ್ತಿದ್ದ, ಮಳೆ ಇದ್ರೆ ಹಿಂಗ್ ಮಾಡ್ತಿದ್ದ, ಇದೇ ಅನಂತ ಜನ ಬಹಳ ಜನ ಆಗ್ಯಾರ ಸರ್. ಮಳೆ ಬಂದಕ್ಕರ ನಾವು ಕಣ್ಣೆದ್ರೆ ಸುಮ್ನೆ ನೀರ್ ಹರಿದು ಹೋಗ್ತಿರ್ತಾವ ನೋಡ್ಕೋತಿರ್ತೇವೆ. ಅದು ಎಷ್ಟೋ ಮನಸ್ಸಿಗೆ ಘಾಸಿ ಆಗ್ತದೆ ಸರ್. ಏನು ಕೆಲವೊಂದ್ ಟೈಮ್ನ ನೀರ್ ಇರ್ಲಾರ್ದೆ ನಾವು ಕೈಗೆ 100,000 ರೂಪಾಯಿ ಬೆಳೆ ಬಂದಿದ್ ಹಾಳು ಮಾಡ್ಕೊಂಡಿದ್ದೇವೆ. ನಮ್ ಕಣ್ಣೆದ್ರೆ ಅಷ್ಟು ನೀರೆಲ್ಲ ಹರಿದು ಹೋಗತ್ತದ, ಅದನ್ನ ಯಾಕೂ ಯೂಸ್ ಮಾಡ್ಕೊಳ್ಳಲ್ಲ. ನಿಮ್ಗೆ ಅನಿಸ್ತಾ ಇತ್ತ ಹಂಗ ಸರ್? ಭಕ್ಕ ತ್ರಾಸ ಮಾಡ್ತಿತ್ತಿರ ನಮಗೆ. ಏನ್ರಿ ಎಷ್ಟೋ ಜನರ ನನಗೆ ಹುಚ್ಚತ್ತಿದ್ರ ಆ ವಿಷಯ ಎತ್ತನ, ಏನಪ್ಪ ನಾವ್ ಒಬ್ಬರೇ ಮಾಡ್ತೀವಿ, ಮೊದಲು ಹರಿದು ಹೋಗ್ತಿತ್ತು ಹಳ್ಳ ಕೊಳ್ಳ ಅಂತೇಳಿ. ಇಲ್ಲ ಸರ್, ನನಗದು ಆ ವಿಷಯ ಮೇಲೆ ಬಹಳ ಫೋಕಸ್ ಮಾಡಿ ನಾನು ಕೆಲಸ ಮಾಡ್ಕೊಂಡ್ರಿ. ಯಾಕಂದ್ರೆ ನನ್ನ ಕೈ ಸುಟ್ಟುಕೊಂಡಿದ್ದೆ ಸರ್. ಮೊದಲು ನನಗೆ ಗೊತ್ತಿದ್ದಿದ್ದಿಲ್ಲ, ನಾನು ತಂದೆ ತರ ಒಕ್ಕಲ್ತನ ಮಾಡಗತ್ರಿ, ಬೆಳೆ ಬರ್ತಿತ್ರಿ, ಆಮೇಲೆ ಬೋರ್ವೆಲ್ಕ್ ನೀರ್ ಕಮ್ಮ, ಬಾವಿಗೆ ನೀರ್ ಕಮ್ಮ, ನೀರ್ ಕಮ್ಮಾಗನ ಇಳುವರಿದಾಗ ಅದ್ರ ಕಮ್ಮ ಆತೀವ್ರಿ, ರೋಗಲಿಂದ ಅಟ್ಯಾಕ್ ಆತೀವ್ರಿ, ಹೆಂಗಾಗತ್ತೆ ಸರ್? ಜಮೀನಿನಲ್ಲಿ ಮೈಶರ್ ಕಮ್ಮ ಆಯ್ತಂದ್ರೆ ಪೀಡೆಗಳ ಹಾವಳಿ ಬಾಳ ಇರ್ತದ, ಕೀಟಗಳದು, ರೋಗಗಳದು, ಅವಕ್ಕೆ ಖರ್ಚು ವೆಚ್ಚಗ ಜಾಸ್ತಿ ರೀ, ಆಮೇಲೆ ಇಳುವರಿದಾಗ ಕಮ್ಮ. ಹಿಂಗಾಗಿ ನಾನು ಸಿಕ್ಕಾಪಟ್ಟೆ ತೊಂದರೆ ಅನ್ಭವಿಸ್ತಿದ್ರಿ. ಅವಾಗ ವರ್ಷದ ಲಾಭ ಖರ್ಚ ಲೆಕ್ಕ ಮಾಡಿದ್ರೆ ಖರ್ಚೇ ಜಾಸ್ತಿ, ಲಾಭಾಂಶ ಕಮ್ಮ ಆತಿತ್ರಿ. ಹಿಂಗಾಗಿ ನಂದು ಕುಟುಂಬ ಎಲ್ಲ ಒಕ್ಕಲ್ತನ ಮೇಲೆ ಡಿಪೆಂಡ್ ರೀ. ನಮ್ಮ ಮನೆ ನಡೆಸೋದು ಇದು ಮಾಡೋದು ಬಹಳ ಕಷ್ಟ ಆತಿತ್ರಿ. ಅವಾಗ ಸಾಲದ ಸುಳಿದಾಗ ಸಿಗ್ತಿದ್ದೇವೆ, ಬಡ್ಡಿ ಕಟ್ಟೋದು ಕಷ್ಟ ಆತಿತ್ರಿ. ಆಮ್ಯಾಗ ನೀರ್ ಎಷ್ಟು ಮಹತ್ವದಲ್ಲಪ್ಪ, ಅದು ಹೆಂಗಾಗತ್ ಸರ್? ಎಲ್ಲಾನೂ ಮಾಡಿ ಲಾಸ್ಟಿಗೆ ಒಂದು ನೀರನ್ನಂತದ್ದು ಹೆಂಗ ಒಂದು ಕಾರು ಅದು 50,00,000 ರೂಪಾಯಿ ಅದ್ರ ಬೆಲೆ ಇರ್ಲೇಕ್ರಿ. ಅದಕ್ಕೆ ಹವಾನೇ ಇಲ್ಲಂದ್ರೆ ಟೈರ್ ಇದನ್ ಇಲ್ಲಂದ್ರೆ ಏನು ಆರ್ತಿಲ್ಲಲ್ರಿ. ನಾವು ಕೃಷಿದಾಗ ಏನೇ ಮಾಡಲೇಕ್ರಿ, ಅಂತ ತಂತ್ರಜ್ಞಾನ ತರ್ಲೆಕ್ಕ ಅಲ್ಲಿ ನೀರ್ ಇಲ್ಲಂದ್ರೆ ನಾವು ಮಾಡೋದೇನ ಸರ್? ನೀರಂತೂ ನಮಗ್ ಫ್ರೀ ಆಗಿ ಕೊಡ್ಲಕತ್ತಂತ ದೇವ್ರ, ಮಿಕ್ಕಿದ್ದೆಲ್ಲ ಖರೀದಿ ತರ್ತೇವ್ರಿ. ಖರೀದಿ ತರಲಿಕ್ಕ ಬಹಳ ಜಾಗ್ರತೆ ಆತೇವ್ರಿ, ಪೂರ್ವ ಪ್ರಿಪೇರ್ ಆತೇವ್, ದುಡ್ಡು ಸಂಗ್ರಹ ಮಾಡ್ಕೋತೇವ್, ಬಡ್ಡಿಯಿಂದ ತಂದು ಸಂಗ್ರಹ ಮಾಡ್ಕೋತೇವ್, ಬ್ಯಾಂಕ್ಲಿಂದ ತಂದು ಸಂಗ್ರಹ ಮಾಡ್ಕೋತೇವ್, ಅಥವಾ ಸೇವಿಂಗ್ ಸಂಗ್ರಹ ಮಾಡ್ಕೋತೇವ್. ಬಟ್ ನೀರ್ ಫ್ರೀ ಆಗಿ ಕೊಡ್ಲಿಕ್ಕದ ಅದನ್ನ ಸಂಗ್ರಹ ಮಾಡ್ಕೊಳ್ಳೋದೆ ನಮ್ಗೆ ಗೊತ್ತಿಲ್ಲಲ್ರಿ. ನಾವು ನೀರನ್ನ ಬಂಡವಾಳತೆ ತಿಳ್ಕೊಳ್ಳಾಗಿದ್ದೇವ್ ಸರ್, ಅದೇನೋ ಬಿಟ್ಟಿ ಅಂತ ತಿಳ್ಕೊಂಡ್ ಬಿಟ್ಟಿದ್ದೇವ್ರಿ. ಬಹಳ ಒಳ್ಳೆ ಮಾತು. ಹಾ ಸರ್, ಅದಕ್ಕಾಗಿ ನಾನು ಏನ್ ಮಾಡಿದ್ರಿ, ಮೊದಲ ಒಂದು ಪಣ ತೊಟ್ಟುಬಿಟ್ರಿ. ನಾನು ಹೊಲದಾಗ ಸುಮಾರು 1,000-1.5 ಸಾವಿರ ಎಕರೆ ನೀರ್ ಬಂದ್ ಕಸಿಂದ್ರೆ ಕೆಳಗಡೆ ಹೋಗ್ತಾವ ಸರ್, ಅಂದ್ರೆ ಹಳ್ಳ ಬರ್ತಾವ ಸರ್. ನಾನೇನ್ ಮಾಡಿದ್ರಿ, ಇದನ್ನ ಏನಾದ್ರೂ ಎಲ್ಲಾ ಕೆಲಸಗಳು ಬದಿ ಗೊತ್ತಬೇಕು, ಇನ್ನ ಲಗ್ನೂ ಮಾಡ್ಕೊಲ್ಲ ಸರ್, ಲಗ್ನೆ 1 ವರ್ಷ ಮುಂದಕ್ಕೆ ಹಾಕ್ಬೇಕು. ನಾನು ಈ ಕೆಲಸ ಮೊದಲು ಮುಗಿಸ್ಬೇಕಂತ ಹೇಳ್ರಿ. ಹೆಂಗ್ ಮಾಡದಂದ್ರ ನೀರ್ ನನಗ ಅನುಮತಿ ಇರ್ಲಾರ್ದೆ ಬರಲೆಕ್ಕ, ಬಟ್ ನನ್ನ ಅನುಮತಿ ತೊಗೊಂಡೇ ನೀರ್ ಹೋಗ್ಬೇಕು, ಹೋಗ್ಬೇಕು ಅನ್ರಿ. ಇದು ಒಂದು ಒಂದು ದೇಹನೋ ಒಂದು ವಾಕ್ಯನೋ ನಮ್ಮ ಕುಟುಂಬೇನೋ ಎಲ್ಲ ರೆಡಿ ಮಾಡ್ಕೊಂಡ್ ಬಿಟ್ಟಿರ ಅದು. ಹಂಗಾಗಿ ಅದಕ್ಕ ದೊಡ್ಡ ಬಂದಾರ ತಯಾರು ಮಾಡಿದೆವು ಸರ. ಒಂದು 100 ಫೂಟ್ ಬಾವಿ ಹೊಡೆದ್ರು ಬಾಯ್ದಾಗ ನೀರ್ ಇದ್ದಿದ್ದಿಲ್ರಿ. ಸರಿ, ಬಾಯ್ದಾಗ ನೀರ್ ಇಲ್ಲಂದ್ರೆ ಪರವಾಗಿಲ್ಲ, ಇದನ್ನ ರಿಚಾರ್ಜ್ ಆಗಿ ಯಾಕೆ ಕನ್ವರ್ಟ್ ಮಾಡ್ಕೋಬಾರದು. ನಿತ್ತಂತ ತಿಳಿ ನೀರ್ ಏನದ ಅದಕ್ಕೆ ಒಳಗ್ ಕಳಿಸಿ ಅದನ್ನ ಹಿಂಗಸಣ ಅಂತೇಳಿ ಅದನ್ನು ಪಾಸಿಟಿವ್ ಆಗಿ ತಗೊಂಡೇವ್ರಿ. ಅವಾಗ ಏನು ನಾವು ಔಟ್ಲೆಟ್ ಹತ್ತೇವಲ್ರಿ, ಸಾಂಡ್ ಹತ್ತೇವ್ರಿ ನಾವು ಆಡ ಭಾಷೆದಾಗ, ಆ ಹರಿದು ಹೋಗಂತ ಸಾಂಡ್ ನೀರಿಗೆ ತಾಣಪತ್ರೆ ಯಾಕೆ ನಿಂದ್ರಿಸ್ತಿದ್ರ, ಆ ಕಲ್ಲನ್ನು ನೀರು ಬಸದು ಹೋಗ್ಬಾರ್ದ್ರಿ. ಒಟ್ಟ ಹಾಗೆ ಹೊಲ ಎಲ್ಲ ನೀರು ನಿಂದ್ರಿಸಿ ಬಿಡ್ತಿದ್ರಿ. ಒಟ್ಟು 25 ಎಕರೆ ಜಮೀನ್ದಾಗ್ರಿ, ಒಂದು 8-9 ಎಕರೆದಾಗ್ರಿ ಸರಿ ಸುಮಾರು 1.5 ಫೀಟ್ ಹೈಟ್ ನೀರು ನಿಂದ್ರಿತೀವಿ ಸರ್. ನಾನು ಲೆಕ್ಕ ಮಾಡಿ ನೋಡಿದ್ರಿ ಒಂದ್ಸಾರಿ ಎಷ್ಟು ಘನ ಫೀಟ್ ನಾನು ಹೊಲ್ದಾಗ ನೀರು ನಿಂತವತ್ತೆ ನೋಡದಕ್ಕಾರ 4.25 ಕೋಟಿ ಲೀಟರ್ ನೀರು ನಿಂತೀವಿ ಸರ್. ನನಗ ಆಶ್ಚರ್ಯ ಆಯ್ತ್ರಿ, ಇಷ್ಟೊಂದು ನೀರು ನಾನು ಸುಮ್ಮನೆ ಪೋಲಾಗಿ ಬಿಡ್ತಿದ್ದೇನೋ. ಅದ್ರ ಜೊತೆ ನನಗ ಅನಿಸ್ತದ ಸರ್, 106 ಟನ್ ಮಣ್ಣು ಬಂದಿತ್ತೇನೋ ರೀ. ಹೌದು, ಮಣ್ಣು ಬರ್ತದೆ. ನಾನು ತಿಳಿದು ಒಂದ್ ಕೆಲಸ ಮಾಡಗತ್ರ ಅದ್ರಲ್ಲಿಂದ ತಿಳಿಲಾರ್ದೆ 100 ಪ್ರಯೋಜನ ಆಗಿವ್ರಿ ನನಗ್ರಿ. ಬಟ್ ಜನನು ಆವಾಗ ಏನತ್ತಿದ್ರು, ಏನಪ್ಪ ಇವ್ ನೀರ್ ನಿಂದ್ರಸಗತ್ತ, ಹೊಲ ಹಾಳಾದ ಯಾಕಿರ್ಲಕ್ಕ, ನನ್ಗೆ 7-8 ಎಕರೆ ನೀರ್ ಹೋದ್ರ ಹೋಗಲೆಕ್ಕ. ಮೊದಲು ನೀರನ್ನ ನಿಂದ್ರಸಾಮಿ, ಅದಕ್ಕೆ ಹಿಂಗಸಾಮಿ, ಆಮ್ಯಾಗ ಮುಂದ್ ನೋಡೋಣ ಅನ್ನದ. ಮಿಕ್ಕಿದ್ದೆಲ್ಲ ಒಕ್ಕಲ್ತನ ಆಕ್ಟಿವ್ ಆಗ್ತತೆ ಮಾಡ್ತಾರ. ಅದನ್ನು ಮಾಡ್ದ ಅವಾಗ ಏನಾಯ್ತ್ರಿ, ನನಗೂ ರೀಚಾರ್ಜ್ ಆಯ್ತು, ನನ್ ತೆಳಗನು ಸುಮಾರು ರೀಚಾರ್ಜ್ ಆಯ್ತ್ರಿ. ಅವರೆಲ್ಲ ಹೇಳಗತ್ರು, ಏ ಇಲ್ರಿ ಸೊಕ್ಕರ ಈ ಸಾರಿ ನಿಮ್ ಪುಣ್ಯಲ್ಲಿ ನಮ್ಮ ಬೋರ್ಗಳು ನಡೋದು, ನಾವು ಒಂದ್ ತೊಗರಿ ನೀರ್ ಬಿಟ್ಕೊಂಡೇವು, ಗೋಧಿ ಆಯ್ತು, ಜ್ವಾಳ ಆಯ್ತಂತ ಹೇಳಗತ್ರು. ಅದೊಂದ್ ಸ್ವಲ್ಪ ನನಗನು ಆತ್ಮವಿಶ್ವಾಸ ಹೆಚ್ಚಿಗೈತ್ರಿ. ಹೌದಲ್ಲ, ಒಂದ್ ಸ್ವಲ್ಪ ನನಗ ಯಾಕೋ ಸಾಮಾಜಿಕದಾಗ ನನಗನ್ನ ಒಂದ್ ವ್ಯಾಲ್ಯೂ ಜಾಸ್ತಿ ಮಾಡ್ತು. ಈ ತರ ಕೆಲಸ ಮಾಡಿದಕ್ಕ ನನ್ ಸಲಕತ್ತೆ ಮಾಡ್ಕೊಂಡಿದ್ದೆ, ನಾ ಮಾಡಿದ್ದೆ ನನ್ ಸಲಕ್ಕಿತ್ತು. ಬಟ್ ಅದು ನನ್ ಜೊತೆ 4 ಮಂದಿಗೆ ಆತದಲ್ಲ ಅನ್ನೋದೊಂದೈತ್ರಿ. ನನಗ ಅವಾಗ ಅನ್ನಿಸ್ತು, ಇದು ನಾನೊಬ್ಬನು ಮಾಡೋ ಕೆಲಸ ಅಲ್ಲ, ಇದು ಸಮುದಾಯವಾಗಿ ಕೆಲಸ ಮಾಡಬೇಕು. ಪ್ರತಿಯೊಬ್ಬರು ಎಟ್ಟಾದ್ರೂ ಇಟ್ಟಿಟ್ಟು ಮಾಡಿದ್ರೆ ಟೋಟಲಿ ಒಕ್ಕಲ್ತನ ಅಗ್ರಿಕಲ್ಚರ್ ಸೆಕ್ಟರ್ ನೀರಿನ ವಿಷಯದಾಗ ಎಷ್ಟೋ ಸ್ವಾವಲಂಬಿ ಆಗಬಹುದು ಅನ್ನೋ ಅನ್ನಿಸ್ತು ಸರ್. ಮುಂದೇನೈತ್ರಿ, ನಂದು 25 ಎಕರೆ ನೀರಾವರಿಗೆಲ್ಲ ನಾನು ರಿಚಾರ್ಜ್ ಮಾಡಿದ ನೀರು ಅಷ್ಟು ಸಾಕಾಗ್ತಿದ್ದಿಲ್ರಿ. ಅದು ಹಿಂಗದ ಬಳಿಕ ಎಲ್ಲಿರ್ತಾವ ನಂಗ ಗೊತ್ತಿಲ್ಲ ಸರ್. ನನ್ನ ಬಳಿ ಎಷ್ಟದವೋ ತೆಳಗಿನವ್ರಿಗೆ ಎಟ್ಟೋಗ್ಯೋ ಎಲ್ಲ ಗೊತ್ತಿಲ್ಲ. ಸರಿ, ಅದು ಏನಾದ್ರೂ ಆಗಲಕ್ಕ ಒಂದ್ ಹಂತಕ್ಕಂತೂ ಯಶಸ್ವಿ ಕಂಡೀನಿ. ಇನ್ನೇನ್ ಮಾಡ್ಬೇಕಪ್ಪ, 2-3 ವರ್ಷನಾಗ ಮತ್ತೊಮ್ಮೆ ನೀರಲ್ಲೇ ಪೆಡ್ತಿಂದ್ರೆ ನಾನು. ಅವಾಗ 10 ಎಕರೆ ದ್ರಾಕ್ಷಿ ಇತ್ತು ನಂದು, ಬಾಳಿತ್ತು ಏನ್ರಿ, ಕಡಿಮೆ ಬಿತ್ತು, ಕಡಿಮೆ ಬೆಳೆನ ಸ್ವಲ್ಪ ದ್ರಾಕ್ಷಿ ಪೆಟ್ಟೈತ್ರಿ. ಆಮ್ಯಾಗ ನಾನೇನ್ ಮಾಡ್ಕೊಂಡ, ಇದು ಹಿಂಗಾದ್ರ ಕಲೆಲ್ಲ ಮಹಾರಾಷ್ಟ್ರ ಕಡೆ ಒಂದು ಅವಾಗ ಒಂದು ಇಂಥದೊಂದು ಫ್ಯಾಷನ್ ಬೆಳೆದಿತ್ತರಿ, ನೀರನ್ನ ಸಂಗ್ರಹ ಮಾಡ್ಕೊಳ್ಳೋದು ಅಂತೇಳಿ. ಅವಾಗ ನಮ್ಮ ತೋಟಗಾರಿಕೆ ಇಲಾಖೆಯವರು ನನಗೆ ಸಹಾಯ ಮಾಡಿದ್ರು ಸರ್ ಆ ಟೈಮ್ನಾಗ ರೀ. ಏನ್ರಿ, ಇಂಥ ಒಂದು ಕನ್ಸೆಪ್ಟ್ ಅವ್ರಿಗೆ ಹೇಳೋಣ, ಏ ಮಾಡ್ಕೋರಿ, ನಾವೊಂದು ಬಜೆಟ್ ತಂದು ಕೊಡೋಣ, ನೀವು ಮಾದರಿಯಾಗ ಹಿಂಗೆ ಸರಿ ಆಯ್ತಂದ್ರೆ ಇನ್ನು ತಾಲೂಕದಾಗ ಮತ್ತೆ ಅಲ್ಲಲ್ಲ ಮಾಡಿಸೋಣ ಅಂತ ಅಂದರ್ರಿ. ಅವರು ಆಕ್ಚುವಲಿ ಹೇಳಿದ್ದು ಇಷ್ಟೇ ಗಾತ್ರ ಮಾಡಂದ್ರಿ, ನಿಮ್ಗೊಂದು 3 ಲಕ್ಷ ರೂಪಾಯಿ ಕೊಡ್ತೇವೆ, ಒಂದು ಇಂಥದ್ದು ನಮ್ದೊಂದು ಗಾತ್ರ ಅದ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ. ಏನ್ ಮಾಡ್ಬೇಕಂತ, ಏನು ಚೆಕ್ ಡ್ಯಾಮ್ ಕಟ್ಟಬೇಕು? ಇಲ್ಲ ಸರ್, ಹೊಂಡ ಮಾಡಿ ಅದರಲ್ಲಿ ತಾಣಪತ್ರಿ ಹಾಕೊಂಡು ಅದರಲ್ಲಿ ನೀರು ಸಂಗ್ರಹ ಮಾಡ್ಕೊಳ್ಳೋದ್ರಿ. ಏನ್ರಿ, ಒಂದು ಬಜೆಟ್ ಅಂದಂಗೆ ಸರ್. ಅಂದ್ರೆ ಸರಿ ಸರ್, ನೀವು ಎಷ್ಟಾದ್ರೂ ಕೊಡ್ರಿ, ನಾನು ಮಾಡಬೇಕಾಗಿದ್ದು ನನಗೆ 2.5 ಕೋಟಿ ಲೀಟರ್ ರಿಕ್ವೈರ್ಮೆಂಟ್ ಅದಾವ. ನನಗೆ ಇಷ್ಟು ದ್ರಾಕ್ಷಿ ಗಿಡ ಅದಾವ, ಇಷ್ಟು ಬಾಳೆ ಗಿಡ ಅದಾವ, ಅಂದ್ರೆ ವಾರ್ಷಿಕ ಬೆಳೆಗಳಿಗೆ ಎಷ್ಟದನ್ನ ಲೆಕ್ಕ ನೋಡುದು ಸರ್. ನನಗೆ ಯಾವಾಗ ರೀ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 4 ತಿಂಗಳ, ಮತ್ತು ಜೂನ್ ಮಳೆ ಲೇಟ್ ಆದ್ರೆ 5ನೇ ತಿಂಗಳು ರೀ. 5 ತಿಂಗಳಿಗೆ ನನಗೆ ನೀರಿಂದು ರಿಕ್ವೈರ್ಮೆಂಟ್ ಎಷ್ಟದ ಪ್ರತಿ ಗಿಡ ಅಂತೇಳಿ ಒಂದು ಕೃಷಿ ಸೂತ್ರ ಅದ ಸರ್. ಒಂದು ದ್ರಾಕ್ಷಿಗೆ ಏನದ 10-15 ಲೀಟರ್ ಬೇಕ್ರಿ, ಒಂದು ಬಾಳೆಗೆ 20-25 ಲೀಟರ್ ಬೇಕು, ಇನ್ನೊಂದು ಕ್ರಾಪ್ ಆಯ್ತಂದ್ರೆ ಪ್ರತಿ ಎಕರೆಗೆ ಪ್ರತಿದಿನ ಇಷ್ಟು ಬೇಕತ್ತೆ ಅದಾವ್ರಿ. ಅವಾಗ ನನಗೊಂದು ಲೆಕ್ಕ ಹೊಂಡ್ತೀರಿ, 2 ಕೋಟಿ ಲೀಟರ್ ನನಗೊಂದು 5 ತಿಂಗಳ ಆಪತ್ ಕಾಲಕ್ಕೆ ನೀರು ಹತ್ತವ ಅನ್ನಂತದೊಂದು ಗೊತ್ತೈತ್ರಿ. ಅದಕ್ಕೆ ನಾ 2.5 ಕೋಟಿ ಲೀಟರ್ ಮಾಡಿದ್ರೆ ಆಯ್ತು, ಸ್ವಲ್ಪ ಏನದ ಅಲ್ಲಿದ್ದು ಬಾಷ್ಪೀಭವನಾಗಿ ಹೋದ್ರು ನನಗೆ 2 ಕೋಟಿ ನಿವ್ವಳ ಉಳಿಬಹುದೇನೋ ಅಂತೇಳಿ ಮಾಡಿದೆ ಸರ್. ಲೆಕ್ಕ ಹಾಕಿದ್ರಿ? ಹ್ಯಾಕ್ ಮಾಡ್ದ, ಕೆಲಸ ಸ್ಟಾರ್ಟ್ ಮಾಡಿದ್ರಿ. ಅವಾಗ 5-6 ವರ್ಷದ ಹಿಂದೆ ಸುಮಾರು ಒಂದು ನಿಯರ್ 12 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡಿದೆ ಸರ್. ಮಾಡಿದ ಬಳಿಕ 1 ವರ್ಷ ಮಳೆನೇ ಇದ್ದಿಲ್ಲ ಸರ್. ಅದರಲ್ಲೆಲ್ಲ ಬೋರ್ ಗೀರ್ ಎಲ್ಲ ಸ್ಟಾರ್ಟ್ ಮಾಡಿ ಒಂದು ಮೊಳಕಾಲು ನೀರು ಹಾಕ್ಬಿಟ್ರಿ. ಆಮ್ಯಾಗ ಮಳೆ ಬತ್ತು ಸರ್, ಯಥಾಸ್ಥಿತಿ ನಾನು ನಿಂದ್ರಿಸ್ತಿದ್ ಮಳೆ, ಹೊಲ ಎಲ್ಲ ನಿಂತಿತ್ರಿ. ನಿಂದ್ರಾಕಿತ ಮೊದಲ ಹೆಂಗ ಯುದ್ಧಕ್ಕೆ ಸೈನಿಕರ ಶಸ್ತ್ರಗಳು ತಗೊಂಡು ನಿಂದಿರ್ತಾರಲ್ರಿ, ಹಂಗ ಟ್ರ್ಯಾಕ್ಟರ್ಲೆ ಪಂಪ್ ನೀರು ತುಂಬದ್ರಿ. ಮತ್ತ ಈ ಪಾನ್ ಬೋಡಿ ಐತಿವಲ್ಲ ಸರ್, ಕರೆಂಟ್ ಲೇನು ಒಂದು 3 ಮೋಟರ್ಗಳು ಇಟ್ಟಿ ಬಿಟ್ಟಿದ್ರಿ. ಆಮ್ಯಾಗ 2 ಇಂಜನ್ಗಳು ಇಟ್ಟಿದ್ರು ಸರ್. ಹೆಂಗ್ ಮಾಡಿದ್ ಅಂದ್ರೆ, ರಾತ್ರಿ ಹಗಲ ಕಲಸಿ ಆ ನೀರ ಯಾರು ಕಸಗೋತಾರೇನೋ ಅಂದಂಗ್ರಿ. ಏನ್ರಿ, ಆ ನೀರೇ ನೋಡಿನಿಲ್ಲ ಅಂದಂಗ್ರಿ. ಆ ವರ್ಷ ಹಂಗೈತ್ ಸರ್, ಮಳೆ ಅಂದ್ರೆ ನೀರ್ ಹರಿತಾವ ಹೆಂಗ, ಹಳ್ಳ ಬರ್ತಾವ ಹೆಂಗ, ಇದೇನ್ ಮರಿಚಿಕೆ ಆಗಿ ಉಳಿತದೋ, ಏನ್ ಮರೆ ಬರ್ತದೋ, ನಂಗೆ ಅನ್ನಷ್ಟು ಕಷ್ಟ ಇತ್ತು ಸರ್. ಹಳ್ಳ ಹರಿತಿದ್ದಿಲ್ಲ ಯಾವತ್ತು ನೀವು ಮೊದಲು ನೋಡಿರಲಿಲ್ಲ? ಮೊದಲು ನೋಡಿದ್ದೆ ಸರ್, 2 ವರ್ಷ ಆ ಟೈಪ್ ಗ್ಯಾಪ್ ಆಗಿತ್ತು. ನಾವು ಹೊಂಡ ಮಾಡಕ್ಕ ಮಳೆ ಗ್ಯಾಪ್ ಆಲಕ್ಕ ನಮಗ್ ನೀರ್ ಅನ್ನೋದಷ್ಟು ಅಪ್ಪುಪ್ಪರ ಆಗಿತ್ತೋ ಏನ, ಅಥವಾ ನಾವೇ ಮಾನಸಿಕ ಮಾಡ್ಕೊಂಡು ಅದಕ್ಕೆ ಅಟ್ಟು ಹಸಿದು ಕೂತಿದ್ದೇವೆ ಗೊತ್ತಿದ್ದಿಲ್ರಿ. ಅವಾಗ ಏನ್ ಮಾಡಿದೇವ್ರಿ, ಬತ್ತು 2 ರಾತ್ರಿ ಹಗಲ ನೀರ್ ತುಂಬಿಕೊಂಡ್ ಬಿಟ್ರಿ. ಮತ್ತೊಂದು ವಿಶೇಷ ಇನ್ನೊಂದ್ ಏನ್ ಮಾಡಿದಂದ್ರಿ, ನಾನು ಇಲ್ಲಂದ್ರು 50% ಹೊಂಡ ತುಂಬಬೇಕು ಅನ್ನಂಗ ಒಂದು ತಂತ್ರಜ್ಞಾನ ಮಾಡ್ಕೊಂಡಿದ್ದೆ ಸರ್. ಅದ್ರಾಗ ಜಮೀನ್ಲಿಂದ 15 ಫೀಟ್ ಡೀಪ್ ಅದರಿ, ಮೇಲ್ಗಡೆ 10 ಫೀಟ್ ಹೈಟ್ ಅದ ಸರ್. ಅವಾಗ ಒಟ್ಟಾರೆ ನಂದು ಹೆಂಗದರಿ, ಪರ್ಪೆಂಡಿಕ್ಯುಲರ್ 10 ಮೀಟರ್ ಅದ ಸರ್ ಮೇಲ್ ಏನ್ರಿ, ಅಗಲಿ 185x230 ಫೀಟ್ ಅದ ಸರ್ ಏನ್ರಿ ಮೇಲ್ಗಡೆ ರೀ. ತೆಳಗಡೆ ಏನದ 125x150 ಅದ್ರಿ. ಒಟ್ಟಾರೆ ಅದಕ್ಕೇನದ 2.5 ಕೋಟಿ ಲೀಟರ್ ನೀರು ಸಂಗ್ರಹ ಸಾಮರ್ಥ್ಯ ಅದ ಸರ್. ಹಿಂಗ ಅರ್ಧ ನೀರು 1 ಕೋಟಿ ನಾವು ಇಲ್ಲಪ್ಪ, ರಾತ್ರಿ ಮಳೆ ಬಂದದೇನೋ, ನಾವು ನಿದ್ದಿಗೆ ಹತ್ತಿದೇವೇನೋ, ನಮಗೆ ಒಮ್ಮೆ ಮಳೆ ಬಂದ 1 ಕೋಟಿ ಮೊದಲು ಸಂಗ್ರಹ ಆಗ್ಬೇಕ್ರಿ ಅನ್ನೋದೊಂದು ತಲೆಗಿಟ್ಟುಕೊಂಡಿದ್ದೇವ್ರಿ. ಇವೆಲ್ಲ ಹೆಂಗಾಗಿವ್ರಿ, ನಾವು ಕೈ ಸುಟ್ಟುಕೊಂಡಿದ್ದು ಕಲಿಸಿದ್ ಸರ್. ಅದು ಮುಂದ ಅದಿಟ್ಟು ತುಂಬಿದ್ದಾಯ್ತು. ಆಮ್ಯಾಗ ನಾನು ಪಂಪ್ಸೆಟ್ಲಿ ಇಂಜನ್ಲಿ ಒಯ್ದು ಅದಿಟ್ಟು ಸ್ಟಾಕ್ ಮಾಡುತ್ತೆ ಸರ್. ಮಾಡಿ 8 ದಿನದಾಗ ಹೊಂಡೆಲ್ಲ ತುಂಬಿಬಿಟ್ಟೇವ್ರಿ. ಹಂಡ ತುಂಬಬೇಕಾರ ಸರ್ ಅದು ನಮಗ ಆಗಿದ ಖುಷಿ ಸಂತೋಷ. ಏ ಮನ್ಯಾಗ ನಾವು 1-2 ದಿನ ಹಬ್ಬ ಮಾಡಿದೇವ್ ಸರ್, ಹಬ್ಬ ಮಾಡಿದೇವ್ ಸರ್. ಅಂದ್ರ ಅವಾಗ ಹೆಂಗಾಗಿತ್ತಂದ್ರ ಸರ್, ನಮಗ ಸಾಲ ಐತ್ರಿ ಅನ್ನೋದು ಸ್ವಲ್ಪ ನನಗ ಸಾಲದ ನೆನಪಲ್ರಿ. ನನ್ನ ಬಲ್ಲಿ 10-20 ಲಕ್ಷ ರೂಪಾಯಿ ದುಡ್ಡು ಅವ ನನಂಗ್ರಿ. ಬೆಳೆದ ತಂತ್ರಜ್ಞಾನ ಗೊತ್ತಿತ್ತು, ನೀರ್ ಇದ್ದಿದ್ದಿಲ್ಲ. ಅವಾಗ ಅಕ್ಷರಶಃ ಹೇಳ್ತೀನಿ ಸರ್, 3 ವರ್ಷ ನಾನು 2.5 ಕೋಟಿ ಲೀಟರ್ ನೀರು ಸಂಗ್ರಹ ಮಾಡಿದ್ರು, 1 ಲೀಟರ್ ನೀರಿಗೆ 15 ಪೈಸಾ ಔಟ್ಪುಟ್ ತೆಗೆದೀನ್ರಿ. ಹಾ ರೀ, 40 ಲಕ್ಷ ರೂಪಾಯಿ ಪೀಕ್ ತೆಗೆದಿದ್ದೇವ್ರಿ ಅದೇ ನೀರಿನ ಮೇಲೆ. ಅಂದ್ರೆ ಗ್ರೌಂಡ್ ವಾಟರ್ ಪ್ಲಸ್ ಕಂಬಿದ್ದಕ್ಕಾರ ಆ ವಾಟರ್ ಕೊಟ್ಟು 40-42 ಲಕ್ಷ ರೂಪಾಯಿ ಕ್ರಾಪ್ ಮಾಡಿ. ಹಾ ಸರ್, ಆಮ್ಯಾಗ ಮತ್ತ ತೋಟದಾಗ ಕಾಯಂ 10-12 ಆಡ್ರಿ, ನಾವು ಮನೆಯವ್ರ ಕುಟುಂಬದವ್ರ ಕೆಲಸ, 15-20 ಮಂದಿ ಕಂಟಿನ್ಯೂ ಕೆಲಸ ಮಾಡ್ತಿದ್ದೇವ್ರಿ. ಏನ್ರಿ, ಇಷ್ಟು ಮಂದಿಗೆ ಕೆಲಸನೂ ಸಿಕ್ತರಿ, ಮತ್ತ ಅದ್ರ ಮ್ಯಾಗ 7-8 ದನಗಳು ಬದುಕುದು. ಮತ್ತ ಇನ್ನೊಂದು ಸಿಂಪಲ್ ಸರ್, ಈಗ ನಾವು ನೀವು ಎಲ್ಲರೂ ಒಂದು ಮೋಟರ್ ಸೈಕಲ್ ತಗೊಂಡು ಹೋಗ್ತಿರ್ತೀವ ಸರ್, ಆಂದಾಗ ಇತ್ತಂದ್ರ ನಮ್ ಫೀಲ್ ಹೆಂಗಿರ್ತದ್ರಿ? ರಿಸರ್ವ್ ನಾಗ ಇತ್ತಂದ್ರ ನಮ್ ಫೀಲ್ ಹೆಂಗಿರ್ತದ ಹೇಳಿ ಸರ್? ಯಾವಾಗ ಕಲಾಸ ಆಗ್ತದ, ಯಾವಾಗ ಪೆಟ್ರೋಲ್ ಪಂಪ್ ಬರ್ತದೋ, ಎಲ್ಲಿ ನಿಂದಿರ್ತದೋ ಅನ್ನೋದು ಒಂದು ಭಯದಾಗ ಹೋಗ್ತೀವ್ರಿ. ಬಟ್ 2.5 ಕೋಟಿ ಲೀಟರ್ ನನ್ನ ಬಲ್ಲಿ ಅದ ಅಂತೇಳಿ ನಾವು ಒಕ್ಕಲ್ತನ ಮಾಡಗತ್ತ, ನನ್ನ ಬಲ್ಲಿ ಕ್ರಾಪ್ ಇತ್ತಂದ್ರೆ ನನಗೆ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ರೀ, ಎಷ್ಟೋ ಜನ ಏನ್ ಮಾಡ್ಗತ್ತಾರೀ, ಇಲ್ಲೇ ಒಂದ್ ಸೈಕಾಲಜಿ ಅದ ಸರ್. ಏನಪ್ಪ ಹಿಟ್ ಎಲ್ಲಾ ಮಾಡದ, ಈ ವರ್ಷ ಮಳಿ ಕಮ್ಮಾಯ್ತು, ನೀರ್ ಯಾವಾಗ ನಿಂದಿರ್ತದ? ಗ್ರೌಂಡ್ ವಾಟರ್ ಸರ್, ಬೋರ್ವೆಲ್ದಾಗ ಯಾರಿಗೆ ಕಣ್ಣಿಗೆ ಕಾಣಿಸಲ್ ರೀ, ಕಾಣಿಸೋದಿಲ್ಲ. ಎಷ್ಟು ನೀರ್ ಅನ್ನೋದನ್ನು ಗೊತ್ತಿಲ್ಲ, ಎಷ್ಟು ಬರ್ತೋ ಅನ್ನೋದು ಗೊತ್ತಿಲ್ಲ, ನಾಳೆಗೆ ನಿಂದಿರ್ತೋ ಅನ್ನೋದು ಗೊತ್ತಿಲ್ಲ. ಏನ್ರಿ ಸುಮ್ನೆ ಒಂದ್ ಅಂದಾಜ ಮೇಗ ಏನ್ರಿ, ಅವಾಗ ಏನಾಗುತ್ತೆ ಅಲ್ಲಿ ಅಷ್ಟು ನೀರ್ ಅದ ತೋತೇಳಿ ಕೆಲಸದ ಮೇಲೆ ಫುಲ್ ನಮ್ ಫೋಕಸ್ ಇರ್ತೇವ್ ಸರ್. ಏನ್ರಿ ನಮ್ಮ ಔಟ್ಪುಟ್ ಬಹಳ ಸ್ಟ್ಯಾಂಡರ್ಡ್ ಬರ್ತದ್ರಿ. ಹಿಂಗಾಗಿ ಇದ್ರ ಮ್ಯಾಗ ನಾವು ಅದ್ರಾಗ ಏನ್ ಮಾಡಿದೇವ್ರಿ, 1 ಎಕರೆ ವರ್ಷಿನ ಬೆಳಿಗೊಳ್ರಿ, ಮಿಕ್ಕಿದ್ದೆಲ್ಲ 3 ತಿಂಗಳ, 4 ತಿಂಗಳ, 5 ತಿಂಗಳ, 6 ತಿಂಗಳ ನೀರ್ ಕಮ್ ಆಗ್ಯದ ಈ ವರ್ಷ ಮಳೆ, ಸಾಕಪ್ಪ 8 ಎಕರೆ ಸೀಮಿತ ಮಾಡೋಣ, ಮಳಿ ಜಾಸ್ತಿ ಆಗ್ಯದ, ಪೂಣೆಲ್ಲ ವರ್ಷ ಎಲ್ಲ ಬೆಳ್ಕೊಳ್ಳೋಣ ಅನ್ನಂತ ಶಾರ್ಟ್ ಕೈಪಲ್ಯಗಳು ಮಾಡ್ಕೊಂಡಿರ್ ತರಕಾರಿ ಅವಾಗೆ ಸ್ಟಾರ್ಟ್ ಮಾಡಿದೇವ್ರಿ. ಕೃಷಿ ಹೊಂಡಲಿಂದ ನಮಗೆ ತರಕಾರಿ ಮಾಡ್ಬೇಕನ್ನೋ ಕಾನ್ಸೆಪ್ಟ್ ಗೊತ್ತಾಯ್ತ್ರಿ. ಆಯ್ತು, ಹಳೆ ದ್ರಾಕ್ಷಿ ಇತ್ತು ಅದು ತೆಗೆದಿದ್ದು ಎಲ್ಲ ನಮ್ ಬಲ್ ಮಂಟಪ ಇತ್ರಿ, ಮಂಟಪ ಅಂದ್ರೆ ಅದು ತಾರಿಂದಿತ್ತು ಸರ್, ಅದ್ರ ಪೆಂಡಾಲ್ ಸಿಸ್ಟಮ್ ಸರ್. ಅದ್ರ ಮ್ಯಾಗ ಎಲ್ಲ ಬಳ್ಳಿ ಜಾತಿ ತರಕಾರಿಗಳು ಸ್ಟಾರ್ಟ್ ಮಾಡಿದೇವ್ರಿ, ಹಾಗಲಕಾಯಿ, ಹೀರೆಕಾಯಿ, ಮತ್ತು ಕುಂಬಳಕಾಯಿ, ಬೂದು ಕುಂಬಳಕಾಯಿ, ಸೋರೆಕಾಯಿ ರೀ, ಬೀನ್ಸ್, ಟೊಮ್ಯಾಟೊ, ಹಿಂಗೆಲ್ಲ ಇವ್ರದಾಗ ಮತ್ತೆ ವೆರೈಟಿಗಳು ಸರ್. ಕರ್ನಾಟಕದಾಗ ಹಿಂಗೆ ರೈತರು ಇದ್ರದಾಗ ಒಬ್ಬರಿಗೊಬ್ರು ತಿಳ್ಕೊಳ್ಳೋದ್ರಾಗ ಎಲ್ಲ ಕಡೆ ಗೆಳೆಯರಿದ್ದೀರ್ರಿ, ಒಬ್ಬರೊಬ್ಬರು ಪರಿಚಯದಾಗ ಮಾರ್ಕೆಟ್ಗಳು ಅಪ್ಡೇಟ್ ಮಾಡ್ತಿದ್ರು, ಬ್ರೀಡ್ ಅಪ್ಡೇಟ್ ಮಾಡ್ತಿದ್ರಿ, ತಂತ್ರಜ್ಞಾನಗಳು ಅಪ್ಡೇಟ್ ಮಾಡ್ತಿದ್ರು. ಅವ್ರ ತೋಟಕ್ಕೆ ಹೋಗಿ ನಾವು ಭೇಟಿಯಾಗೋದು, ನಮ್ಮ ತೋಟಕ್ಕೆ ಹೋಗಿ ಅವ್ರು ಬರೋದ್ರಿಂದ ನಮಗೆ ಒಳ್ಳೆ ಅನ್ನೋದ ಇದು ಸಿಗ್ಲಿಗತ್ತರಿ. ಅವಾಗ ಏನ ಗೋವಾ ಕೊಟ್ಟು ಕಳಿಸಿದ್ರಿ ನನ್ನ ಕೈಪಲ್ಯ ರೀ, ಮತ್ತು ಬೆಳಗಾವಿ ಕೊಟ್ಟು ಕಳಿಸೀನ್ರಿ, ಹೈದರಾಬಾದ್ ಕೊಟ್ಟು ಕಳಿಸೀನ್ರಿ, ಮೈಬೂಬ್ ನಗರ್ ಕೊಟ್ಟು ಕಳಿಸೀನ್ರಿ, ಸೋಲಾಪುರ ಕೊಟ್ಟು ಕಳಿಸೀನ್ರಿ ಸರ್. ಕ್ವಾಲಿಟಿ ಹೆಂಗಂದ್ರೆ ದ್ರಾಕ್ಷಿ ಮಾಡಿದವ್ರು ಇದ್ದಿದ್ದೇವ್ರು ನಾವು, ತರಕಾರಿ ಬೆಳೆದು ಭಾಳ ಕಷ್ಟ ಇದ್ದಿದ್ದಿಲ್ರಿ. ನಮ್ಮ ಗ್ರೀಡಿಂಗ್, ಕಲರ್, ಸೈಜ್ ಸಾರ್ಟಿಂಗ್, ಪ್ಯಾಕಿಂಗ್ ಹೆಂಗಿತ್ತಂದ್ರೆ ಮೆಟ್ರೋ ಟೈಪ್ ಸರ್. ಇವತ್ತಿನ ದಿನ ಗುಲ್ಬರ್ಗಾದಾಗ ಪ್ರತಿ ಕೌಂಟರ್ದವರು ಕಾಲಿದಾಗ ಎಲ್ಲ ಕಡೆ ಬೆಳೀತಾರೆ, ನಮ್ಮ ತರಕಾರಿ ಬತ್ತಂದ್ರೆ ಸರ್ ಅವ್ರು ಓಪನ್ನು ಮಾಡಲ್ಲ. ನಾವೇ ಸರ್, ನಾವೇ ಅಲ್ಲಿ ಕುಟುಂಬ ಮತ್ತು ಕೆಲಸದವ್ರ ಕಲಿಸಿ ಕೆಲಸ ಮಾಡೋದು, ಮತ್ತು ಕಟಿಂಗ್ ಮಾಡೋದ್ರಿ, ಅದನ್ನ ಪ್ಯಾಕಿಂಗ್ ಮಾಡೋದು. ಕಣ್ಣಿ ಮಾರ್ಕೆಟ್ರೆ ಇವತ್ತು ಹೇಳ್ಬೇಕು ಸರ್, ಈಗ ಯಾಕೆ ಒಂದು ವೇದಿಕೆ ಅದರಿ. ಕಣ್ಣಿ ಮಾರ್ಕೆಟ್ ಅಂದ್ರೆ ನಮ್ಮ ಕರ್ನಾಟಕದಾಗೆ ಅದ್ಭುತ ಮಾರ್ಕೆಟ್ ರೀ. ರೈತ ತಾನೇ ಬರ್ತಾನ್ರಿ, ತನ್ನ ಮಾರ್ಕೆಟ್ ತನ್ನ ಬದುಕ ತಾನೇ ರೇಟ್ ಫಿಕ್ಸ್ ಮಾಡ್ತಾನ. ತನ್ನ ಕ್ವಾಲಿಟಿ ತಂದ್ರೆ 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ ಜಾಸ್ತಿ ಮಾರ್ತಾನ್ರಿ. ಯಾರ ಮಧ್ಯವರ್ತಿಗಳಿಲ್ಲ, 10 ರೂಪಾಯಿ ಇದು ಇಲ್ಲ, ಏನು ಇಲ್ಲ ಸರ್. ಮತ್ತೆ ಇನ್ನೊಂದು ಮೇಲಾಗಿ ಅಲ್ಲಿ ಕಲಿತಾನ್ರಿ ಅವ, ಗಿರಾಕಿ ಹೆಂಗ್ ಕೇಳ್ತದ, ನಾನು ಹೆಂಗ್ ಕೊಡ್ಬೇಕು, ರಿಟರ್ನ್ ಅವ್ ತನ್ನ ಪ್ಲಾಟಿಗೆ ಹೋಗಿ ಅನ್ನೋದ ಹಂಗೆ ಕೆಲಸ ಸ್ಟಾರ್ಟ್ ಮಾಡ್ತಾನೆ ರೀ. ಆ ತರ ಮತ್ತೇನದ ಪ್ರಾಡಕ್ಟ್ ರೆಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸರ್. ಅಂದ್ರೆ ಮಾರ್ಕೆಟ್ ನೊಳಗೆ ಏನ್ ನಡೆದ ಅನ್ನೋದು ಕಲ್ಕೊಂಡು ತಾವು ಮುಂದೆ ಪ್ಲಾನ್ ಮಾಡೋದಕ್ಕೆ. ಯಾಕಂದ್ರೆ ಸರ್ ಮಾರ್ಕೆಟ್ ಅದೊಂದು ಸಿದ್ಧಾಂತ ಅದ ರೀ. ನೀನ್ ಏನ್ ಬೆಳೆದಿದ್ ಅದನ್ನ ಒಪ್ಪಿಕೊಳ್ಳಲ್ರದು, ನಾನ್ ಏನ್ ಕೇಳ್ತೀನಿ ಅದನ್ನ ನೀನ್ ಕೊಡ್ಬೇಕು, ಅದನ್ನ ಬೆಳೆದು ಕೊಡ್ಬೇಕು. ಅದು ಕಲಿಸ್ತದ್ರಿ ನಮ್ಮ ಮಾರ್ಕೆಟ್ ಅಟ್ಟು. ಹಿಂಗಾಗಿ ನಾವೆಲ್ಲ ಒಂಥರ ಮೆಟ್ರೋ ಲೆವೆಲ್ ತಯಾರ ಮಾಡಿದೆವ್ ಸರ್. ಗುಲ್ಬರ್ಗ ಬಹಳ ಮಂದಿ ಖುಷಿ ಪಟ್ಟ್ರಿ. ಅದ್ರಾಗ ಇನ್ನೊಂದ್ ಏನಾಗಿತ್ತು ಸರ್, ಬಹಳ ಮಳೆ ಇದ್ದಕ್ಕರ ಯಾರನ್ನೂ ಸ್ವಲ್ಪ ನೆಲದ ಮೇಲೆ ಬೆಳೆದ ಪಾಸಿಬಲ್ ಕಮ್ ರೀ. ನಮ್ಮೆಲ್ಲ ಹಂದರ ಪದ್ಧತಿ ಇದ್ದೀವಲ್ರಿ, ಅದ್ರ ಮ್ಯಾಗ ಯಶಸ್ವಿಯಾಗಿ ಬೆಳಿತಿದೀವ್ ರೀ. ಆಯ್ತು, ಇನ್ನೊಂದ್ ಅದಕ್ಕೆ ರೋಗ ನಿರ್ವಹಣೆ ಪದ್ಧತಿ ನಾವು ದ್ರಾಕ್ಷಿಲಿ ನಮ್ ಬಹಳ ಉತ್ತಮವಾಯ್ತು ರೀ. ಇನ್ನೊಂದ್ ಮಳೆ ನೀರ ಫರ್ಟಿಲಿಟಿನೂ ಬಹಳ ಸರಿಯಾಗಿರ್ತದೆ ಸರ್. ಹಾ ಸರ್, ಅದು ನೀರೇನದ ನಿಸರ್ಗ ಕೊಟ್ಟಂತ ನೀರದು, ಎಲ್ಲಿ ಕಲುಷಿತ ಆಗಿರುವುದಿಲ್ಲ, ಅದ್ರೊಳಗೆ ಏನು ಪೋಷಕಾಂಶಗಳು ಇರ್ತಾವ. ಮೊದಲು ಹಿರಿಯರು ಹೇಳ್ತಿದ್ರ ಸರ್, ಮಳಿ ನೀರಂದ್ರ ತಾಯಿ ಎದಿ ಹಾಲಿದ್ದಂಗ ಬೆಳಿಗ್ಗೆ ಅಂತ ಹೇಳ್ತಿದ್ರಿ. ಅಕ್ಷರಸ ಕರೆಕ್ಟ್ ಕರೆಕ್ಟ್. ಅಂತ ನೀರ್ ನೇರವಾಗಿ ನಿಮಗೆ ಸಿಗ್ತಾ ಇದೆ, ಅದು ಮತ್ತ ಉಚಿತವಾಗಿ ತಾವು ಹೇಳದಂಗ ಉಚಿತವಾಗಿ ಸಿಗ್ತಾ ಇದೆ, ಅದನ್ನ ನಾವು ನಿಲ್ಲಿಸಿ ಅದನ್ನ ಬಳಸ್ಕೊಂಡ್ರೆ ಎಷ್ಟೆಲ್ಲ ಸಮೃದ್ಧಿ ಆಗ್ತದೆ ಅನ್ನುವಂತ ವಿಚಾರಕ್ಕೆ ನೀವೇ ಸಾಕ್ಷಿ. ಇಡೀ 25 ಎಕರೆ ಎಲ್ಲ ನೀರಾವರಿ ಮಾಡ್ತಾ ಇದ್ದೀರಿ, ಕೋಟಿಗಟ್ಟಲೆ ಲೀಟರ್ ನೀರು ನಿಮಗೆ ಸಿಗ್ತಾ ಇದೆ, ವರ್ಷ ಪೂರ್ತಿ ನಿಮಗೆ ಚಿಂತೆ ಇಲ್ಲ, ಯಾವಾಗ ಮಳೆ ಬಂತು ಯಾವಾಗ ಬಿಟ್ಟು ಅದ್ರ ಬಗ್ಗೆ ನೀವು ವಿಚಾರನೂ ಮಾಡಂಗಿಲ್ಲ ಸರ್. 24/7 ಅತ್ತಾರಲ್ರಿ, ಜೂನ್ ಹಿಡಿದು ತಿರ್ಗಾ ಜೂನ್ ತಕ್ಕ ನಾವು ಮನೆಯವ್ರು ಬತ್ತು 10 ಮಂದಿ ಬತ್ತು ಒಂದ್ ದಿನಾನು ಖಾಲಿನೇ ಇಲ್ರಿ. ನಾವು ಹಬ್ಬದ ದಿನಾನು ನಮ್ಮಲ್ಲಿ ಕೆಲಸದವ್ರು ಮುಂಜಾನೆ 5 ಗಂಟೆ ಬರ್ತಾರ್ರಿ, ನಾ ಬೆಳಗ್ ಕರೆದಿರಲ್ಲ, 11 ಗಂಟೆ ತಕ್ಕ 10 ಗಂಟೆ ತಕ್ಕ 9 ವರೆಗೆ ತಕ್ಕ ಕೆಲಸ ಮಾಡಿ ಆಮೇಲೆ ಹೋಳಿಗೆ ಮಾಡಿ ಊಟ ಮಾಡ್ತಾರೆ. ಅವತ್ತು ಕೆಲಸ ಕೊಡ್ತೇವ್ರಿ ಅವ್ರಿಗೆ ರೀ. ಒಟ್ಟ ಕೆಲಸನೇ ಕೈಪಲ್ಯ ಅದ ರೀ, ಅದಾವಾಗ ನಾವು ಕಬ್ಬಿಗೆ ಹೋಗ್ತೇವೆ, ಕಬ್ಬಾಗನ ಬಾಳಿಗೆ ಹೋಗಿರ್ತೇವ್ರಿ, ದ್ರಾಕ್ಷಿದ ಹೋಗಿರ್ತೇವೆ, ದ್ರಾಕ್ಷಿಯನ್ನ ಮತ್ತೇನದ ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಒಣದ್ರಾಕ್ಷಿ ಮಾಡ್ತೇವ್ರಿ, ಅದು ಮುಗಿಸ್ಕೊಳ್ಳೋದಕ್ಕೆ ಮತ್ತೇನದ ಕೈಪಲ್ಯ ಹೊಲ ಎಲ್ಲ ಬಿಸಿಲು ತಿನ್ನಿಸಿರ್ತೇವ್ರಿ, ಮತ್ತು ಗೊಬ್ಬರ ಹಾಕೋದು, ಮಲ್ಸಿಂಗ್ ಶೀಟ್ಸ್ ಹಾಕೋದು, ಒಂದು ಆಧುನಿಕ ತಂತ್ರಜ್ಞಾನದಾಗ ಕೈಪಲ್ಯ ಬೆಳಿತೇವೆ ಸರ್. ಅದರದೆಲ್ಲ ಮ್ಯಾನೇಜ್ಮೆಂಟ್, ಲೀಫ್ ಮ್ಯಾನೇಜ್ಮೆಂಟ್, ಫ್ರೂಟ್ ಮ್ಯಾನೇಜ್ಮೆಂಟ್, ಅದರದಾಗೆಲ್ಲ ಹೋಗು, ಮತ್ತೆ ಅದಕ್ಕೆ ಸರಣಿಯಾಗಿ ಬೆಳಿತೇವ್ರಿ. ಅಂದ್ರೆ ಈ ರೀತಿ ತೆಗೆದು ಬಳಕ ಅದಕ್ಕೆ ಟಮಾಟ ಮಾಡ್ಕೋತೇವ್ರಿ, ಟಮಾಟ ತಕೊಂಡ್ ಬಳಕ ಸೌತಿ ಮಾಡ್ಕೋತೇವ್ರಿ, ಮತ್ತೆ 2 ತಿಂಗಳು ಬಿಸಿಲಿಗೆ ಹೋಯ್ತೇವ್ರಿ, ಅದಕ್ಕೆ ಹೊರಗಡೆ ಕಾಂಪೋಸ್ಟ್ ರೆಡಿ ಮಾಡ್ಕೋತಿರ್ತೇವ. ಎಲ್ಲಾ ಕ್ಷೇತ್ರದ ಕೆಲಸ ಅದಾವ ಸರ್. ನಮ್ಮ ರೈತರು ಬೆಳೆ ಅವಧಿಯನ್ನು ಲೆಕ್ಕ ಹಾಕಬೇಕು, ಆಮೇಲೆ ನಮ್ಮ ಇರುವಂತಹ ಸಂಪನ್ಮೂಲ ಲೆಕ್ಕ ಹಾಕಬೇಕು, ಮಾರ್ಕೆಟ್ ಲೆಕ್ಕ ಹಾಕಬೇಕು, ಆಮೇಲೆ ಮ್ಯಾನೇಜ್ಮೆಂಟ್ ಏನು ನಮ್ಮ ನಿರ್ವಹಣಾ ಸಾಮರ್ಥ್ಯ ಅದ ಅದನ್ನು ಕೂಡ ಲೆಕ್ಕ ಹಾಕಬೇಕು. ಇಷ್ಟು ಮಾಡೋದ್ರಿಂದ ನೀವು ಸಂಪೂರ್ಣವಾಗಿ ವರ್ಷ ಪೂರ್ತಿ ಕೆಲಸ ಮಾಡೋದಕ್ಕೆ, ವರ್ಷ ಪೂರ್ತಿ ಬೆಳೆ ಬೆಳೆಯುವುದಕ್ಕೆ ಸಾಕಷ್ಟು ಅನುಕೂಲಗಳನ್ನು ಮಾಡ್ಕೊಳ್ಬಹುದು ಸರ್. ಒಂದು ಮಾತಂದ್ರೆ, ರೈತನಾಗಿ ಶ್ರಮ ಪಡ್ಬೇಕು ನಾವು, ಮಾರ್ವಾಡಿ ಹಾಗೆ ಮಾರ್ಬೇಕು ನೋಡ್ರಿ, ಅವಾಗ ಒಕ್ಕಲ್ತನ ಅದಾಗ ನಾವು ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಕ್ ಸಾಧ್ಯ. ಯಾಕಂದ್ರೆ ಸರ್, ಒಕ್ಕಲ್ತನ ಬಿಟ್ಟರೆ ನಮ್ಗೆ ಸೌರ್ಸೆ ಇಲ್ಲ. ನಾವ್ ಇವತ್ತು ಸಮಾಜನ ತಿರುಗಾಡ್ತೇವೆ, ಏನ್ರಿ ಅನ್ನೋದು ಒಂದು ಒಳ್ಳೆ ಲೈಫ್ ಲೀಡ್ ಮಾಡಕತ್ತಿದ್ದೇವೆ. ನಮ್ ಇವನ್ ನಮ್ಮ ಮಕ್ಕಳಿಗೆಲ್ಲ ಒಳ್ಳೆ ಉನ್ನತ ಶಿಕ್ಷಣ ಸಂಸ್ಥೆಗಳದಾಗ ಕಲ್ಸಕತ್ತಿದ್ರು. ಇದು ಪ್ಯೂರ್ ಒಕ್ಕಲ್ತನದ ಮೇಲೆ ಸರ್. ಏನ್ರಿ ಅದೆಲ್ಲ ಖರ್ಚುಗಳು ಬರ್ಸ್ಬೇಕಾದ್ರೆ ಒಕ್ಕಲ್ತನ ಮೇಲೆ ಮಾಡ್ಲಿಕ್ಕತ್ತಿದ್ದೇವ್ರಿ. ಏನ್ರಿ ಮತ್ತೆ ನಾವು ನಿಸರ್ಗಕ್ಕನ್ನು ಅನ್ಕೋಬೇಕ್ರಿ, ನಮ್ ಭೂತಾಯಿಗೆ ಅನ್ಬೇಕು, ಒಂದ್ ಧನ್ಯವಾದ ಹೇಳಬೇಕಲ್ಲ ಸರ್. ಏನ್ರಿ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ರಿ ಅದು. ಯಾಕಂದ್ರೆ ಒಂದ್ ಮಾತು ನಂಗೆ ನಮ್ಮ ತಾಯಿ ಹೇಳ್ತಿದ್ರಿ, ತಮ್ಮ ನಾ ನಿನಗೆ ಒಬ್ಬಕ್ಕೀಗ ಊಟ ಮಾಡಿಸ್ತ, ಬಹಳ ಆದ್ರೆ ನಿನ್ನ ಮಕ್ಕಳಿಗೆ ಊಟ ಮಾಡಿಸ್ಬೋದು, ಬಟ್ ಈ ಭೂಮಿ ನಿಮ್ಮ ಮುತ್ತೇನ ಹಿಡಿದು ಊಟ ಮಾಡಿಸೋದು ಬಂದ್ರೆ ನಿನ್ನ ಮೊಮ್ಮಕ್ಕಳ ತಕ್ಕ ಊಟ ಮಾಡಿಸ್ತದ, ಅದಕ್ಕೆ ಬಹಳ ಜೋಕ್ ಮಾಡ್ರಪ್ಪ ಅಂತ ನಮ್ಮ ತಾಯಿ ಹೇಳ್ತಿದ್ರು. ಬಹಳ ಅದ್ಭುತವಾದಂತಹ ಮಾತು. ಗುರುಪಾದಪ್ಪ ಅವರು, ಈಗ ನೀವೇನ್ ಮಾಡಿದ್ರಿ, ನೀರನ್ನ ಏನು ನಿಲ್ಲಿಸಿ ದೊಡ್ಡ ಕೃಷಿ ಹೊಂಡ ಮಾಡಿದ್ರಿ, ಇದರ ಪರಿಣಾಮ ಬೇರೆಯವ್ರ ಮೇಲೆ ಯಾವ ರೀತಿ ಆಯ್ತು? ಏನಾದ್ರೂ ಇದನ್ನ ಫಾಲೋ ಮಾಡಿ ನಿಮ್ಮ ಸ್ನೇಹಿತರ ಬಳಗದೊಳಗೆ ಇರಬಹುದು ಅಥವಾ ಸುತ್ತಮುತ್ತಲಿನ ರೈತರು ಇರಬಹುದು, ಅವರು ಮಳೆ ನೀರನ್ನ ಸಂಗ್ರಹ ಮಾಡುವಂತಹ ವಿಚಾರದೊಳಗೆ ಏನಾದ್ರೂ ಪ್ರಯತ್ನಗಳನ್ನು ಮಾಡಿದ್ರ? ಸುಮಾರು ಸರ್, ನಂದು ನೋಡಿ ಒಂದು 20ಕ್ಕಿಂತ ಹೆಚ್ಚು ಜನ ಬಂದು ಹೊಂಡ ನೋಡಿ ಮಾಡ್ಯಾರ. ಟಿ ಎನ್ ಸತೀಶ್ ಕುಮಾರ್ ಸರ್ ಅಂತೇಳಿ ನಮ್ಮಲ್ಲಿ DGP ಇದ್ದಿದ್ರಿ, ಅವ್ರ ಸುದಕ್ಕೆ ಬಂದು ಕೃಷ್ಣಗಿರಿ ಜಿಲ್ಲಾ ಅವ್ರ ಬಲ್ಲು ಮಾಡಿಕೊಟ್ಟಿದ್ದೇವೆ ಸರ್. ಏನ್ರಿ ಅವರು ಬಹಳ ಖುಷಿ ಅದಾರ, ಅವ್ರ ಒಂದ್ ಸ್ವಲ್ಪ ಒಕ್ಕಲ್ತನ ಪ್ರೇಮಿ ರೀ. ಹಿಂಗಾಗಿ ಸುತ್ತಮುತ್ತ ಏನದ ಒಳ್ಳೆ ಕಲ್ತವ್ರು ಮತ್ತೆ ಯಾರ ರೈತರ್ರಿ ಅವ್ರು ಬಂದಾರ ನೋಡ್ಯಾರ್ರಿ, ಅವ್ರಿಗೆ ಟೀಮ್ ಕೊಟ್ಟು ಕಳಿಸಿದೇವ್ರಿ, ಮಾಡಿಸಿದೇವ್ ಸರ್, ಎಷ್ಟ್ ಹತ್ತತ್ತೇವ್ರಿಗೆ ಖರ್ಚು ಹೇಳಿದೇವ್ರಿ, ಮತ್ ಇದೇನು ಹಿಂಗಸದು. ಬಹಳ ಮಂದಿ ಹೇಳ್ತೇವ್ರಿ, ನೀರ್ ಅದಾವ ಬಹಳ ಅಮೂಲ್ಯ ಅದಾವ, ಬಹಳ ಜನ ಅದಕ್ಕೆ ಏನದ ಕಟ್ಕೊಳ್ಳೋದು, ನೀರ್ ಇನ್ಸೋದು, ಮತ್ತೆ ಡೈರೆಕ್ಟ್ ಬೋರ್ಗೆ ಇಂಜೆಕ್ಟ್ ಮಾಡ್ಲಿಕ್ಕಿದೇವ್ರಿ. ಮೊದಲೆಲ್ಲ ಏನ್ ಮಾಡ್ತಿದೇವ್ ಸರ್, ಸುಮ್ನೆ ಒಂದ್ 40,000 ರೂಪಾಯಿ ಬೋರ್ ಹೊಡೋದು ಅದ ಏನಾಗ್ತದೆ ಭಯ ಪಡ್ತಿದೇವ್ರಿ. ಇಲ್ರಿ, ನೆಲಕ್ಕೆ ಬಿಟ್ಟು 1 ಫೀಟ್ ಅಂತರ ಮ್ಯಾಗ ಪೈಪ್ ಇಟ್ಟು ಕಟ್ ಮಾಡಿಬಿಡ್ತಿದೇವ್ರಿ. ಮಳೆ ನೀರನ್ನದ ಬಂದ್ ನಿಂತು ಮ್ಯಾಗ ಸಂಗ್ರಹ ಆದ ಬಳಕ ವಜ್ಜಿ ವಸ್ತುಗಳೆಲ್ಲ ಕೆಳಗ ಭೂಮಿ ಮ್ಯಾಗ ಕೂತ್ ಬಿಡ್ತೀವ್ರಿ. ತಿಳಿ ನೀರೆಲ್ಲ ಡೈರೆಕ್ಟ್ ಬೋರ್ಲೆ ಇಂಜೆಕ್ಟ್ ಆಗ್ತೀವ್ರಿ, ಬೋರಿನ ಏನೂ ಆಗಿಲ್ಲ ಸರ್. ಹೊಳ್ಳಿ ಬೋರ್ ಕೊಡ್ರಿ, ನೋಡೋದ್ರ ಒಂದೇ ಮಳೆ ರೀಚಾರ್ಜ್ ಆಗ್ಯಾವ್ರಿ. ಸುಮ್ ಸರಳ ವಿಧಾನದಾಗ್ರಿ, ಅಂದ್ರೆ ಒಂದ್ ವೈಜ್ಞಾನಿಕವಾಗಿ ಅದಕ್ಕೆ ಸುತ್ತಮುತ್ತ ತೆಗ್ಗ ತೋಡಿ ಮಳು ಹಾಕಿ ಫಸ್ಟ್ ಒಂದ್ ಮೆಸ್ ಹಾಕಿ ಕಲ್ಲು ಹಾಕಿ ಸ್ಯಾಂಡ್ ಹಾಕಿ ಮಾಡೋಣ ಕರೆಕ್ಟ್. ಬಟ್ ಕೆಲವೊಂದ್ ಟೈಮ್ನಾಗ ಏನು ಬಿಡ್ಲಾರ್ದ ಬೋರ್ಗಳು ಅಲ್ಲಲ್ಲಲ್ಲ ಎಷ್ಟೋ ನಮ್ಮ ರೈತರ ಮೇಲೆ ಹೆಂಗಂದ್ರೆ ಸರ್ ನೀವು ನಂಬಲ್ಲ, ಬೋರ್ ಎಷ್ಟೋತ್ ಕೇಳಿದ್ರೆ 12 ಗಂಟೆ ಹೇಳ್ತಾರ್ರಿ. ಒಂದು ಎರಡು ಹೇಳಲ್ರಿ ಅವರು, ಆರವರಿ ಹನ್ನೆರಡವರಿ ದೀಡ್ ಡಜನವ ಎರಡು ಡಜನವ ಯಾಕೆ ಅವ್ನು ದುಡ್ದಿದ್ಯಲ್ಲ ಅದಕ್ಕೆ ಹಾಕಾಕತ್ತನ್ರಿ. ಎಷ್ಟೋ ಜನ ಕೇಳ್ತಾರ ಸರ್ ಬೋರ್ ಹಾಕಿದೀವ ಅದಕ್ಕೆ ನೀರ್ ಹೆಂಗ್ ತಯಾರು ಮಾಡದತ್ತ, ನೀರ್ ನಾವ್ ಯಾರು ತಯಾರು ಮಾಡ್ಲಕ್ಕ, ಮಳೆ ಬಂದಕ್ಕರ ಅದನ್ನ ನೀನ್ ತಯಾರು ಮಾಡು. ನಂದು ಬಹಳ ಸರಿ ಹಿಂಗ್ ಫೋನ್ ಮಾಡ್ತಾರ ಸರ್ ಯೂಟ್ಯೂಬ್ದಾಗ ಅಲ್ಲಿ ಡೌನ್ಲೋಡ್ ಅದಾವ್ರಿ, ಫೋನ್ ಮಾಡ್ತಾರ ಸಾಕು ನೀರ್ ಹೆಂಗ್ ಮಾಡ್ಬೇಕು. ಹಂಗಲ್ಲ, ಮಳೆ ಬಂದಕ್ಕರ ಜಾಗೃತ ರೀ, ಮಳೆಕ್ಕಿಂತ ಮೊದಲು ಏನೋ ನಿಮ್ ಹೋಮ್ ವರ್ಕ್ ಮಾಡ್ಕೋರಿ, ನಿಮ್ದು ಶ್ರಮ ಬೇಡ್ತದ ಪ್ರತಿಯೊಂದು ಯಶಸ್ ಒಂದ್ ಮನುಷ್ಯನೊಂದು ಶ್ರಮ ಬೇಕು, ಬದ್ಧತೆ ಬೇಕಾಗ್ತದ್ರಿ. ಅದು ಬ್ಯಾಸಿದಾಗ ಅವೆಲ್ಲ ನಾವು ವರ್ಕ್ ಮಾಡ್ಕೋಬೇಕು ಸರ್, ಅವೆಲ್ಲ ಮಾಡ್ಕೊಂಡಿದ್ದೆ. ಆದ್ರ ನನಗೊಮ್ಮೆ ಎಸ್ ಎ ಪಾಟೀಲ್ ಸರ್ ಹೇಳಿದ್ರಿ, ಪ್ರಪಂಚದಾಗ ಅದ್ಭುತ ಏರಿಯಾ ಅದ ತಿಳಿದ್ರ ಅವ್ರಿ, ವರ್ಷನಾಗ ಮೂರ್ ಕಾಲೆಲ್ಲ ನಂಬಲ್ ಮಾಡ್ಕೋಬೇಕು, ನೀವು ಸುತ್ತಿಲ್ಲ ನಾನ್ ಸುತ್ತೀನಿ, ಒಂದ್ ಕಾಲನು ಒಕ್ಕಲ್ತಾನ ಅಲ್ಲಾರ್ದ ಅದಾವ. ಮತ್ತ ನಮ್ಮ ಮಳಿ ಬಿಸಿಲ ಚಳಿ ಎಲ್ಲಾನು ಒಂದ್ ಲೆವೆಲ್ದಾಗ ಅದ, ಯಾವನು ನಿಮ್ ಒಕ್ಕಲ್ತಾನ ಕೆಡ್ಸಂತವಿಲ್ಲ ತಿಳಿದ್ರು ಅವ್ರು. ಅದ ಅಷ್ಟೇ ಸತ್ಯ ಹೇಳಿದ್ರು ಸರ್. ಕೆಲವೊಂದು ಮಾತುಗಳು ನಮ್ಗೆ ಬಹಳ ಅವು ಹೆಂಗಾತಾವ ಅಂದ್ರೆ ಹಳ್ಳ ತೊಗೊಂಡ್ ಹೊಡೆದಂಗ ಆತಾವ್ರಿ. ಅದನ್ನು ನಾವು ತಿಳ್ಕೊಂಡೇವ್ರಿ, ತಿಳ್ಕೊಂಡ್ಬೇಕು. ಈಗ ನಾವು ಎಲ್ಲಾ ಟೈಮ್ನಾಗ ದುಡ್ಡು ಸರ್, ತರಕಾರಿ ಅಂದ್ರೆ ನಮ್ಗೆ ಎ ಟಿ ಎಂ ರೀ, ಚಂದನ ಕೆಲಸ ಮಾಡ್ತೇವ್ರಿ, ಸಂಜೆ ಕಡೆ ಕಾರ್ಪಾಯ ಮಾರ್ಕೆಟ್ ಅದ ಮಾರ್ತೇವ್ರಿ, ಎಂಟೂರಿಗೆ ದುಡ್ಡು ಎಣಿಸಿ ಮನ್ಕೋತೇವ್ರಿ, ಮರುದಿನ ಕೆಲ್ಸಕ್ಕೂ ಚೈತನ್ಯ ನಮಗ್ರಿ. ಯಾರ ಬಲ್ನು 10 ರೂಪಾಯಿ ತಾ ಕೇಳಿ ಉದ್ರಿ ಕೇಳಲ್ರಿ, ಯಾರ ಬಲ್ ಸಾಲ ತೊಗೊಳಲ್ರಿ. ನಾವು ಚಂದನ ದುಡ್ದಿದ್ ನಾನು ಒಂದ್ 20 ಕುಟುಂಬ ಬದುಕ್ತಾವ್ರಿ, ಮತ್ ನನಗೆ ಉಳಿತಾಯ ಆಗ್ತದ, ನನ್ನ ಮನಿ ಖರ್ಚ, ಮತ್ತ ವರ್ಷಿನ ಬೆಳೆಗಳಿಗೆಲ್ಲ ಖರ್ಚ, ಆಮೇಲೆ ವರ್ಷಿನ ಬೆಳೆಗಳದೆಲ್ಲ ಉಳಿದಿದ್ದೆ ಲಾಭ ಸರ್. ಇಷ್ಟು ಚಂದ ಒಕ್ಕಲ್ತನ ನಡೆದ ನೋಡ್ರಿ ಸರ್. ಗುರುಪಾದಪ್ಪ ಅವರೇ, ಸಾಕಷ್ಟು ಸಾಹಸ ತಾವು ಮಾಡ್ತಾ ಇದ್ದೀರಿ. ಈಗ ಇಷ್ಟೆಲ್ಲಾ ತೋಟಗಾರಿಕಾ ಬೆಳೆಗಳನ್ನ ಬೆಳಿಬೇಕು, ಈಗ ದ್ರಾಕ್ಷಿ ಅಂತ ಬೆಳೆ ಬೆಳಿಬೇಕು, ಮತ್ತ ಕಬ್ಬು ಬಾಳೆ ತರಕಾರಿಗಳು ಇವುಗಳನ್ನೆಲ್ಲ ಬೆಳಿಬೇಕು ಅಂತಂದ್ರ ತಮಗ ವೈಜ್ಞಾನಿಕವಾದಂತಹ ಒಂದು ಮಾಹಿತಿ ಅಥವಾ ಆ ಸಮಯದೊಳಗೆ ಏನಾದ್ರೂ ಕೃಷಿ ಒಳಗೆ ಸಮಸ್ಯೆಗಳು ಬಂದು ಅಂತಂದ್ರ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಯಾವ ರೀತಿ ನಿಮಗ ಬೆಂಬಲ ಸಿಗ್ತಂತೀರಿ ಸರ್? ಇದು ಬಹಳ ಕರೆಕ್ಟ್ ಕೇಳಿದ್ರೆ ಸರ್, ಎಲ್ಲ ಇದ್ರು ವಿಜ್ಞಾನ ಅನ್ನೋದು ಬಹಳ ಮಹತ್ವದ ಸರ್. ಕೆಲವೊಂದ್ ಟೈಮ್ನಾಗ ನಾವು ಏನದ ಕಣ್ಣಿ ಕತ್ತಲೆ ಬಂದ್ಕೊಂಡಿರ್ತೀವ್ರಿ, ರೋಗಗಳದ ಹಾವಳಿ ಇರ್ತಿತ್ತು, ಅಥವಾ ಏನದ ಕೃಷಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತಾವ್ರಿ. ಅವಾಗ ಹೆಂಗ್ ಬರ್ತಾವ ಗೊತ್ತಾಗಲ್ಲ, ಮಾರ್ಕೆಟಿಂಗ್ ಇರ್ಬೋದು, ರೋಗಿನ ಇರ್ಬೋದು, ಬ್ರೀಡ್ಸ್ಗಳದಿರ್ಬೋದ್ರಿ, ಅಥವಾ ಕೀಟಗಳ ಹಾವಳಿಗಳು ಇರ್ಬೋದ್ರಿ. ಇಂಥ ಟೈಮ್ನಾಗ ನಮ್ದೇನ್ ಕೃಷಿ ವಿಜ್ಞಾನ ಕೇಂದ್ರ ಅದರಿ, ಸ್ಪೆಷಲಿ ತೆಗ್ಗಳಿ ಸರ್ ಟೀಮ್ ಅದ ಸರ್, ಅಲ್ಲಿ ವಾಸುದೇವ್ ನಾಯಕ್, ಜೈರಮ್ಮದ್ ಸರ್ ಇರ್ಬೋದ್ರಿ, ಮತ್ತ ನಮ್ಮ ಮಣ್ಣಿನ ಸೆಲೆಕ್ ಅವ್ರದಾರ್ರಿ, ಬಹಳ ಹೆಲ್ಪ್ ಮಾಡದಾರ ನಮಗ್ರಿ. ಒಂಥರ ಹೆಂಗಂದ್ರ ನಮಗ ಅದು ಕೃಷಿ ವಿಜ್ಞಾನ ಕೇಂದ್ರ, ನಾವ್ ಅಂದ್ರ ಒಂಥರ ತಂದೆ ತಾಯಿ ಮಕ್ಕಳದ ಸಂಬಂಧ ಇದ್ದಂಗ್ರಿ. ಎಷ್ಟೋ ಸರಿ ಊರಿಗೆ ಬಂದು ನಮ್ಗೆ ಸೊಲ್ಯೂಷನ್ ಕೊಟ್ಟರ್ರಿ, ಕರೆದ ಟ್ರೈನಿಂಗ್ ಕೊಟ್ಟರ್ರಿ, ಮತ್ತ ಕೆಲವೊಂದು ಅವ್ರ ಬಲ್ಲಿ ಇರ್ಲಾರ್ದಂತವೇನದ ಅರಭಾವಿಗ ಅದು ನಮಗೆ ಬಾಳಿ ತಂತ್ರಜ್ಞಾನ ಸಲ ಕಲ್ ಕಲ ಸಲ ಕಲ್ ಕೊಟ್ಟು ಕಳ್ಸ್ಯಾರ್ರಿ. ಆಮ್ಯಾಗ ಏನದ ಬೆಂಗಳೂರು IHR ಅದ ಕೊಟ್ಟು ಕಳ್ಸ್ಯಾರ್ರಿ. ಮತ್ತ ನಾವು ಕೃಷಿ ವೆಚ್ಚಗಳು ಕಡಿಮೆ ಮಾಡ್ಬೇಕಂತೇಳಿ ಜೈವಿಕದ ಹತೋಟಿ ಸಲಕ ಒಂದು NBIR ಅಂತೇಳಿ ಅನ್ನೋದ ಬೆಂಗಳೂರದಾಗ ಒಂದು ಸಂಶೋಧನೆ ಕೇಂದ್ರ ಅದ ಸರ್. ಅಲ್ಲಿ ನಮ್ಗೆ 3 ದಿನ ಟ್ರೈನಿಂಗ್ ಕಳ್ಸ್ಯಾರ, ಟ್ರೈಕೋಡರ್ಮಾ ತಯಾರು ಮಾಡೋದು, ಮಿಲಿಗ್ ಬಗ್ ಕಂಟ್ರೋಲ್ ಮಾಡೋದು ಅಲ್ಲಿ ಕಲ್ತು ಬಂದೇವ್ರಿ. ಮತ್ತೆ ನಮ್ದು NRC ಗ್ರೇಪ್ ಸರ್ ಪುಣೆ ಮಾನ್ಸಿದಲ್ಲಿ, ಅಲ್ಲಿ ನಾವು ಟ್ರೈನಿಂಗ್ ಅಟೆಂಡ್ ಮಾಡಿದೇವ್ರಿ. ಎಲ್ಲಿ ನಮಗ ನಿಂದಿರ್ತಿದೇವ್, ಎಲ್ಲಿ ಟಫ್ ಬರ್ತಿತ್ತು, KVK ಫೋನ್ ಹಚ್ಚ ರೈತಪ್ಪ ತೆಗಳಿ ಸರ್ ಎಲ್ಲಾ ಎಕ್ಸ್ಪರ್ಟ್ಸ್ ಗಳಿಗೆ ಕನೆಕ್ಟ್ ಮಾಡ್ಕೊಡ್ತಾರ ನಮಗ, ನಮ್ ಸೊಲ್ಯೂಷನ್ ಸಿಗ್ತದ ಅನ್ನೋದು. ಅದ್ ಹೆಂಗಪ್ಪ ಅಂದ್ರ ಮನ್ಯಾಗ ತಂದಿಗೆ PDC ಚಾಕ್ಲೇಟ್ ಹೆಂಗ್ ದುಡ್ಡು ತಗೋತೀವ ಆ ತರ ನಾವು ಸರ್ ಅದ ನನಗೆ ತಿಳಿಯಲಾಗ್ಯದ ಏನ್ ಮಾಡ್ತೀರಿ ಗೊತ್ತಿಲ್ಲ. ಬ್ರೀಡರ್ಗನು ಕನೆಕ್ಟ್ ಮಾಡ್ಕೊಟ್ಟರ್ರಿ, ಜೆನೆಟಿಕ್ ದವರಿಗೂ ಕನೆಕ್ಟ್ ಮಾಡ್ಕೊಟ್ರ, ಇವ್ರಿಗಲ್ರಿ ತಮ್ಮಲ್ಲಿ ಅವೈಲೇಬಲ್ ಇಲ್ಲ, ಅದನ್ನು ಹೊರಗಿನ ಕಡೆದು ನಮಗ ಸೌರ್ಸ್ ಮಾಡ್ಕೊಟ್ಟು ನಮಗ್ ಒಟ್ಟು ಕಡೆಕ್ ಮಾಡ್ಕೊಡ್ತಿದ್ರು ಸರ್ ಅವರು. ಏನ್ರಿ ಅಂದ್ರೆ ಇಲ್ಲಿ ನಮಗ್ ಒಂದು ಪರಿಹಾರ ಸಿಗ್ತದೆ, ಬಟ್ ಯಶಸ್ಸು ನಮ್ದಲ್ಲ, ತೆರೆ ಮೆರೆಯದಾಗ ಅವರು ಅದಾರ ಸರ್, ಹಿಂದಿನ ಭಾಗದಾಗ ಅದಾರ ಅಷ್ಟೇ ಅವ್ರು. ನಾವ್ ಏನೇ ಯಶಸ್ಸು ಮಾಡಿದ್ರು ಅವ್ರ ಪಾಪ ಎಲ್ಲಾ ವಿಜ್ಞಾನಿಗಳ ಕೈ ಬಹಳ ಅದಾವ ಸರ್ ನಮ್ಮಿಂದ. ಏನ್ರಿ ಗುರುಪಾದಪ್ಪ ಅವರು, ಬಹಳ ಸಂತೋಷ ಆಯ್ತು ನಿಮ್ಮ ಸಾಹಸಗಳನ್ನ ಕೇಳಿ. ಯಾರಾದ್ರೂ ನಿಮ್ ಜೊತೆಗೆ ಮಾತಾಡಬೇಕು, ವಿಚಾರ ವಿನಿಮಯ ಮಾಡಬೇಕು ಅಂತಂದ್ರೆ ಅವರಿಗೆ ನಿಮ್ ನಂಬರ್ ಕೊಡ್ತೀರಿ? ಹಾ ಸರ್, 9599005427. ಆತ್ಮೀಯರೇ, ಗುರುಪಾದಪ್ಪ ಅವರು ಹೇಳದಂತ ನಂಬರ್ ಅನ್ನ ನಾನು ಹೇಳ್ತೀನಿ ಒಂದ್ಸಲ, ತಾವು ಬರ್ಕೊಳ್ಬಹುದು. 9509050542 7 ಈ ನಂಬರ್ ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಅವರ ಅನುಭವಗಳನ್ನ ಕೇಳಬಹುದಾಗ್ಯದ. ಒಳ್ಳೇದು ಗುರುಪಾದಪ್ಪ ಧೂಳಪ್ಪ ಫತಾಟೆ ಅವರೇ, ಇಲ್ಲಿ ತನಕ ಏನು ತಾವು ನಮ್ಮ ರೈತರ ಜೊತೆಗೆ ಸಂವಾದ ಮಾಡಿ ತಮ್ಮ ಭಗೀರಥ ಪ್ರಯತ್ನಗಳನ್ನ ಏನ್ ಹೇಳಿದ್ರಿ, ಮಳೆ ನೀರು ಕೊಯ್ಲು ಮಾಡುವಂತದ್ದು ಮನಸ್ಸಿನೊಳಗೆ ಬಂತು ಅಂತಂದ ಮೇಲೆ ತಾವು ಅದಕ್ಕೆ ಕಟಿಬದ್ಧರಾಗಿ ನಿಂತು ಬಹಳ ದೊಡ್ಡ ಸಾಹಸವನ್ನ ಮಾಡಿದ್ದೀರಿ. ಮಳೆ ನೀರನ್ನ ನಿಮ್ಮ ತೋಟದೊಳಗೆ ಇಂಗುವಂತಹ ಒಂದು ವ್ಯವಸ್ಥೆ, ಸಂಗ್ರಹ ಮಾಡುವಂತಹ ಒಂದು ವ್ಯವಸ್ಥೆ, ಅದ್ರ ಮೂಲಕ ನಿಶ್ಚಿಂತ ಬದುಕನ್ನ ನೀವು ಮಾಡ್ಕೊಂಡಿದ್ದೀರಿ. ಅದೇ ಪಾಠ ನಮ್ಮ ರೈತರೆಲ್ಲರೂ ತಗೊಳ್ಬೇಕು, ಎಲ್ಲೆಲ್ಲಿ ನಮಗೆ ಯಾವ ಟೈಮ್ನೊಳಗೆ ನೀರು ಸಿಗ್ತದೆ ಅದನ್ನ ಸಂಗ್ರಹ ಮಾಡುವಂತದ್ದು ನಮ್ಮ ಹೊಲದೊಳಗೆ ನಿಲ್ಲಿಸುವಂತಹ ಒಂದು ಕೆಲಸ ಆಯ್ತಪ್ಪ ಅಂತಂದ್ರೆ ಮಣ್ಣಿನ ಸವಕಳಿನೂ ತಪ್ಪುತ್ತದೆ, ಅದ್ರ ಜೊತೆಗೆ ಒಳ್ಳೆ ಅಮೃತ ಸಮಾನವಾದಂತಹ ಒಂದು ನೀರು ನಮ್ಮ ಕೃಷಿಗೆ ಲಭ್ಯ ಆಗ್ತದೆ. ಈಗ ನಾವು ಬೋರ್ವೆಲ್ ತೆಗೆದಿವಿ, ಬೋರ್ವೆಲ್ ದೊಳಗೆ ನೀರು ಬಂದಾಗ ಸವಳ ನೀರು ಇರ್ತಾವ ಕೆಲವೊಮ್ಮೆ, ಅದು ಕೃಷಿಗೆ ಅನುಕೂಲ ಇರುವಂತಹ ಸಂದರ್ಭನೂ ಇರಂಗಿಲ್ಲ, ಪಿ ಎಚ್ ಲೆವೆಲ್ ಹೆಚ್ಚು ಕಡಿಮೆ ಇರ್ತದೆ. ಅಂತ ವಿಚಾರ ಇದ್ದಾಗ ನೇರವಾಗಿ ನಮಗ ಅದ್ಭುತವಾದಂತಹ ಮಳೆ ನೀರು, ಔಷಧ ಯುಕ್ತವಾದಂತಹ ಒಂದು ಮಳೆ ನೀರು ನಮಗೆ ಸಿಗ್ತಾ ಇದೆ. ಅದನ್ನ ಏನು ತಾವು ಮಾದರಿಯಾಗಿ ಈ ಕೆಲಸ ಮಾಡಿದ್ದೀರಿ, ನಮ್ಮ ರೈತರು ಈ ದೊಡ್ಡ ಪಾಠವನ್ನ ತಮ್ಮ ಜೀವನದೊಳಗು ಅಳವಡಿಸಿಕೊಳ್ತಾರೆ ಅಂತ ಹೇಳಿ ಭಾವಿಸ್ತೀವಿ. ಇಲ್ಲಿ ತನಕ ಏನು ತಾವು ಸಂವಾದ ಮಾಡಿದ್ದೀರಿ ನಮ್ಮ ರೈತರ ಜೊತೆಗೆ, ಅದಕ್ಕೆ ತಮಗ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಈಗ ಕೇಳಿ ಬನವಾಸಿಯ ಆನಂದ ನಾಗಪ್ಪ ಜೋಗಿ ಹಾಗೂ ತಂಡದವರಿಂದ ಜಾನಪದ ಸಂಗೀತ ದಯ ತೋರೋ ಗುರುದೇವ. ಪೂಜಿಸುವೆ ಮಾಲಿಂಗವೆ ಕರುಣಾಳು ಕೃಪೆ ಮಾಡು ಶಿವಲಿಂಗವೆ, ದಯ ತೋರೋ ಗುರುದೇವ ಪೂಜಿಸುವೆ ಪೂಜಿಸುವೆ ಮಾಲಿಂಗವೆ ಕರುಣಾಳು ಕೃಪೆ ಮಾಡು ಶಿವಲಿಂಗವೆ, ಕರುಣಾಳು ಕೃಪೆ ಮಾಡು ಶಿವಲಿಂಗವೆ. ಹಗೆಲಿರೇಳು ನಿಮ್ಮನ್ನೇ ಭಜಿಸುವೆವೋ, ಹಗೆಲಿರೇಳು ನಿಮ್ಮನ್ನೇ ಭಜಿಸುವೆವೋ, ಬೇಡುವೆವೋ ನಿನ್ನೋಳು ಭಕ್ತಿಯ ಬೇಡುವೆವೋ, ಕೊಡು ಮುಕ್ತಿಯ ನಾ ಬೇಡುವೆ, ಕೊಡು ಮುಕ್ತಿಯ ನಾ ಬೇಡುವೆ. ಗಂಧ ಪುಷ್ಪ ಹೂವನೆಲ್ಲ ಅರಪಿಸುವೆ, ಗಂಧ ಪುಷ್ಪ ಹೂವನೆಲ್ಲ ಅರಪಿಸುವೆ, ದಯ ತೋರು ಗುರುದೇವ ಪೂಜಿಸುವೆ ಪೂಜಿಸುವೆ ಮಾಲಿಂಗವೆ, ಕರುಣಾಳು ಕೃಪೆ ಮಾಡು ಶಿವಲಿಂಗವೆ. ಬಾ ತಂದೆ ಬಾ ಗುರಿವೆ ಶಿವಲಿಂಗವೆ, ಬಾ ತಂದೆ ಬಾ ಗುರಿವೆ ಶಿವಲಿಂಗವೆ, ಭಕ್ತರೊಳಗಾರುವ ಶಂಭುಲಿಂಗವೆ, ಭಕ್ತರೊಳಗಾರುವ ಶಂಭುಲಿಂಗವೆ, ಶಂಭುಲಿಂಗವೆ ಮಾಲಿಂಗವೆ, ಕರುಣಾಳು ಕೃಪೆ ಮಾಡು ಶಿವಲಿಂಗವೆ. ಗೋಕರ್ಣದೊಳಗಿರುವ ಆತ್ಮಲಿಂಗವೆ, ಗೋಕರ್ಣದೊಳಗಿರುವ ಆತ್ಮಲಿಂಗವೆ, ಕಾಶಿಯಲ್ಲಿ ಇರುವಂತ ವಿಶ್ವರಲಿಂಗವೆ, ಕಾಶಿಯಲ್ಲಿ ಇರುವಂತ ವಿಶ್ವರಲಿಂಗವೆ, ವಿಶ್ವರಲಿಂಗವೆ ಮಾಲಿಂಗವೆ, ಕರುಣಾಳು ಕೃಪೆ ಮಾಡು ಶಿವಲಿಂಗವೆ, ಕರುಣಾಳು ಕೃಪೆ ಮಾಡು ಶಿವಲಿಂಗವೆ. ರಾವಣನ ಭಕ್ತಿಗೆ ಶಂಕರನ ಕೊಟ್ಟಿದ್ದಾನೆ ಆತ್ಮಲಿಂಗವೆ, ರಾವಣನ ಭಕ್ತಿಗೆ ಶಂಕರನ ಕೊಟ್ಟಿದ್ದಾನೆ ಆತ್ಮಲಿಂಗವೆ, ಆತ್ಮಲಿಂಗವಿ ಮಾಲಿಂಗವಿ, ಕರುಣಾಳು ಕೃಪೆ ಮಾಡು ಶಿವಲಿಂಗವಿ, ದಯ ತೋರು ಗುರುದೇವ ಪೂಜಿಸುವೆ ಪೂಜಿಸುವೆ ಮಾಲಿಂಗವಿ, ಮಾಡು ಶಿವಲಿಂಗೇವಿ, ಕರುಣಾಳು ಕೃಪೆ ಮಾಡು ಶಿವಲಿಂಗೇವಿ, ಕರುಣಾಳು ಕೃಪೆ ಮಾಡು ಶಿವಲಿಂಗೇವಿ. ಅತ್ತಿ ಮನೆಗೆ ಸೊಸಿ ಬಂದಾಳ ಬಹಳ ಪ್ರೀತಿಯಿಂದ ಬಾಳ್ಯವ ಮಾಡುದಕ್ಕೆ, ಅತ್ತಿನ ಕೊಲ್ಲಕ ಭೇತ ಮಾಡತಳ ಮನನ ವೈವಟ ನೋಡದಕ. ಮುಪ್ಪಾನ ಮುದುಕಿ ಮುಂಜಾನೆ ಎದ್ದು ಮೂಲೆಗ ಕುಂತಳ ಕ್ವಾಣ್ಯಾಗ, ಮುಪ್ಪಾನ ಮುದುಕಿ ಮುಂಜಾನೆ ಎದ್ದು ಮೂಲೆಗ ಕುಂತಳ ಕ್ವಾಣ್ಯಾಗ, ಸೊಸೆ ಹರಿಕೆ ಕೈಯ ಗೂಡಿತಿ ಎಂದು ಬಂದಾಳತ್ತಿಯ ಹಂತಾಕ, ಬಡ ಬಡ ಬಂದು ಅಂಗಾತೆ ಕೆಡವಿ ಎದಿ ಮಲಕೂತಾಳ ಕ್ಷಣಕ, ಬಡ ಬಡ ಬಂದು ಅಂಗಾತೆ ಕೆಡವಿ ಎದಿ ಮೇಲೆ ಕುಂತಾಳ ಕ್ಷಣಕ. ಕೊಲ್ಲಬೇಡ ಸುಸಿ ಕಾಲ ಬೀಳತೆನಿ ಜಿಂದಗಾನಿ ಕೊಡುತ್ತೇನಿ ವೈವಟಕ, ಹಿರಿತನ ಕೊಡುತ್ತೇನಿ ವೈವಟಕ, ಬಾಯಿ ಮಡಳಂತ ಬಾಯಿ ತುಂಬರಳಿ ತುರುಕತಾಳ ಗಂಟಲ ತನಕ, ಬಾಯಿ ಮಡಳಂತ ಬಾಯಿ ತುಂಬರಳಿ ತುರುಕತಾಳ ಗಂಟಲ ತನಕ, ತಡ ಮಾಡದೆ ಒಣಕಿ ತಗೊಂಡು ನಿಂತಳ ತಲೆಯೇ ಒಡೆಯದಕ, ಗಂಡ ಬಂದ ಸುದ್ದಿ ಕೇಳಾಳ ಒಣಕಿ ಚೆಲ್ಲಿ ಹೊರಗ ಬಂದಾಳ, ಗಣನ ಮುಂದ ತೋಡ ಮಾಡ್ತಾಳ ಅತಿ ಕಳವಿನ್ಯಾಗ ಸಿಕ್ಕಾಳ, ಈಗ ಸದ್ಯಗೆ ತಿಂತಳ ಕ್ವಾಣ್ಯಾಗ ಕರೆದೊಯ್ದೆ ತುರುಷಳ ಗಂಡಾಗ, ವಾಣಿ ಹಕ್ಕು ತಾಯಿ ಮುದುಕಿ ನೋಡ ತನ ಮುದುಕಿ ಬಂದೇತಿ ಸಾಯುದಕ, ಮಗನ ಕಂಡು ತೈ ಸೊನ್ನಿ ಮಾಡತಾಳ ಬಾಯ ನರಳೆ ತಗಿಯದಕ, ಮಗನ ಕಂಡು ತೈ ಸೊನ್ನಿ ಮಾಡತಾಳ ಬಾಯ ನರಳೆ ತಗಿಯದಕ, ತಾಯಿ ಮಾಡಿ ಸೊನ್ನಿ ಮಗನಿಗೆ ತಿಳಿಲಿಲ್ಲ ಹೆಣತಿನ ಕೇಳತಾ ನಾವಾಗ, ಕೆಟ್ಟನ ಮುದುಕಿ ಹಾಳ ಮಾಡತಾಳ ಹೊತ್ತುಕೊಂಡು ಚೊಲ್ಲುಗ್ರಿ ಬಾವ್ಯಾಗ, ಕೆಟ್ಟ ಮುದುಕಿ ಹಾಳ ಮಾಡತಳ ಹೊತ್ತುಕೊಂಡು ಚೊಲ್ಲುರಿ ಬಾವ್ಯಾಗ, ಮಳ್ಳಗಂಡ ಸಾ ಹೆಣತಿ ಮಾತೆ ಕೇಳಿ ತಾಯಿನ ಕಟ್ಟಿದ ಕಂಬಳ್ಯಾಗ, ಮಳ್ಳಗಂಡ ಸಾ ಹೆಣತಿ ಮಾತೆ ಕೇಳಿ ತಾಯಿನ ಕಟ್ಟಿದ ಕಂಬಳ್ಯಾಗ, ಬಡ ಬಡ ಬಂದು ಬೀಸಿ ಬಗದನ ಊರ ಹೊರಗಿನ ಬಾವ್ಯಾಗ, ಅಮ್ಮ ಮಾಡಿದ ಪುಣ್ಯ ಬಂದಿತು ಶಿವ ಇಳದನ ಅಲ್ಲಿಗೆ, ಅಮ್ಮ ಮಾಡಿದ ಪುಣ್ಯ ಒದಗಿತು ಶಿವ ಇಳದನು ಅಲ್ಲಿಗೆ, ಬಾವಿನ ಹೆಣ ಕಡಿಗೆ ತೆಗೆದು ಮುದುಕಿನ ಕೆಳತಾರಾವಾಗ, ಅಮ್ಮ ಮಾಡಿದ ಪುಣ್ಯ ಒದಗಿತು ಶಿವ ಇಳದನು ಅಲ್ಲಿಗೆ, ಅಜ್ಜಿ ಮಾಡಿದ ಪುಣ್ಯ ಒದಗಿತು ಮಾದೇವರಿಳದಾರಲ್ಲಿಗೆ, ನಿನ್ನ ಹೊಟ್ಟಿ ಮಗ ನಿನಗ ಉನದನವ ಇನ್ನ ಹೋಗೆ ಬೇಡ ಮಗನ ಮನೆಗೆ, ಕೊಡಪನವನ್ನ ಕೊಡತ ನಿಮಗಳ ಬೇಕಾದ ಕೊಂಡುಂಡಡಿವ್ಯಾಗ, ಕೊಡಪನವನ್ನ ಕೊಡತ ನಿಮಗಳ ಬೇಕಾದ ಕೊಂಡುಂಡಡಿವ್ಯಾಗ, ಶಿವ ಕೊಟ್ಟ ಹೋದ ಕೈ ಲಾಸ್ಕ ಅಜ್ಜಿ ಅಕಲ ಹಾಕತಾಳಂಗ, ಶಿವ ಕೊಟ್ಟ ಹೋದ ಕೈ ಲಾಸ್ಕ ಅಜ್ಜಿ ಅಕಲ ಹಾಕತಾಳಂಗ, ವೈರ ಕೊಡಬೇಕು ನನ್ನ ಮಗನಿಗೆ ಸಾವುಕಾರನ ಆಗ್ಲಿ ಊರಾಗ, ವೈದ ಕೊಡಬೇಕು ನನ್ನ ಮಗನಿಗೆ ಸಾವುಕಾರನ ಆಗ್ಲಿ ಊರಾಗ, ಒಡ ಹೊತ್ತುಕೊಂಡ ಬರತಾಳ ನೋಡಿ ಸೊಸಿ, ಮತ್ತು ದೆವ್ವಗಿ ಬಂದ್ಲು ನಮಗ ಅತ್ತಿ ಒಡೆದು ಸೊಸಿ ಬಿಡಿಸ್ಕೊಂಡು ಅತ್ತಿನ ಕೆಳತಾಳಾವ ಒಡಪನವನ್ನ ಎಲ್ಲಿ ತಂದತ್ತಿ ತೀರವಾಗಿ ಹೇಳರಿ ನಮಗ